ವಾಹನ ಚಾಲನೆ ಮಾಡುವಾಗ ಮೊಬೈಲ್ ಬಳಸಬೇಡಿ. ವಾಹನ ಚಾಲನೆ ಮಾಡುವಾಗ ಮೊಬೈಲ್ನಲ್ಲಿ ಮಾತನಾಡುತ್ತಾ, ಸಂದೇಶಗಳನ್ನು ಕಳಿಸುತ್ತಾ, ವಿಡಿಯೋ ನೋಡುತ್ತಾ ಮೈಮರೆಯಬೇಡಿ. ನಿಮ್ಮ ಗಮನ ರಸ್ತೆಯ ಮೇಲಿರಲಿ. ಅಜಾಗರೂಕತೆಯೇ ಅಪಘಾತಕ್ಕೆ ಕಾರಣ. ಪ್ರಕಟಣೆ ಆಯುಕ್ತರು, ಸಾರಿಗೆ ಮತ್ತು ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ರೈತ ಬಾಂಧವರೇ, ಈಗ ತರಕಾರಿ ಬೆಳೆ ಅನುಭವ ಕುರಿತು ಹುಣಸೂರು ತಾಲ್ಲೂಕು ಗಾವಡಗೆರೆ ಕೃಷಿಕ ರೇವಣ್ಣ ಅವರೊಂದಿಗೆ ಸಂದರ್ಶನ ಕೇಳೋಣ. ಸಂದರ್ಶಕರು ಎಸ್ ಸಿ ಹೇಮಕುಮಾರ್. ರೈತ ಬಾಂಧವರೇ, ಇಂದು ನಮ್ಮೊಂದಿಗಿದ್ದಾರೆ ಹುಣಸೂರು ತಾಲೂಕು ಗಾವಡಗೆರೆ ಹೋಬಳಿಯ ಕೊಯ್ಲಾಳು ಗ್ರಾಮದ ಕೃಷಿಕ ರೇವಣ್ಣ ಅವರು. ರೇವಣ್ಣ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ರೇವಣ್ಣ ಅವರೇ, ಎಷ್ಟು ವಯಸ್ಸು ನಿಮಗೆ? 41 ಸರ್. ಏನು ವಿದ್ಯಾಭ್ಯಾಸ ಮಾಡಿದ್ದೀರಿ ರೇವಣ್ಣ ಅವರ? ನಾವು ಸರ್ SLC. SLC ಪಾಸ ಫೇಲ? ಫೇಲ್ ಸರ್. ಪಾಸ್ ಆಗಿದ್ರೆ? ಪಾಸ್ ಆಗಿರೋ ಮುಂದೆ ಹೋಗ್ಬೋದಿತ್ತು. ಈಗ ನಮ್ಮ ತಂದೆಯವರು ಇದ್ರ ವ್ಯವಸಾಯ ಅಂತ ಮಾಡ್ತಾ ಇದ್ದೀವಿ ಸರ್. ಪಾಸ್ ಆಗ್ಬೇಕಾಗಿತ್ತು, ಮುಂದಕ್ಕೆ ಹೋಗ್ಬೇಕಾಗಿತ್ತು ಅಂತ ಅನಿಸ್ತದ? ಈಗ ಅನಿಸ್ತದೆ ಸರ್, ಅವತ್ತು ಅನಿಸ್ತಿಲ್ಲ, ಇವಾಗ ಅನಿಸ್ತದೆ. ಹೋಗಿದ್ರೆ ಚಂದ ಅನಿಸ್ತದ, ಇಲ್ಲೇ ಇದ್ರೆ ಚಂದ ಅನಿಸ್ತದ, ಇಲ್ಲೇ ಇರೋ ಉಳ್ಕೊಂಡಿರೋದು ಒಳ್ಳೇದು ಅನಿಸ್ತದ? ಉಳ್ಕೊಂಡಿರೋದೇ ಒಳ್ಳೇದು ಸರ್. ಹೌದಾ? ಎಲ್ಲದಕ್ಕೂ. ಮತ್ತೆ ಎಲ್ಲ ಜೀವನ ಕಷ್ಟ ಇದೆಯಲ್ಲ ರೈತರಾದ್ಮೇಲೆ? ರೈತರು ಜೀವನ ಕಷ್ಟ ಅಂದಾಗ ಸಾಗ್ಲೇಬೇಕಲ್ಲ ಸರ್, ಏನ್ ಮಾಡಿದ್ರು ಸಾಗ್ಲೇಬೇಕು. ಕಷ್ಟ ಇಲ್ಲದ ಅವ್ರಿಗೆ ಅಲ್ಲಿಗೆ ಹೋಗಿದ್ರು ಕಷ್ಟನೇ, ಎಲ್ಲರೂ ಕಷ್ಟ ಇದ್ದೇ ಇರ್ತದೆ, ಅಲ್ಲೂ ಗೆಯದೆ ಇಲ್ಲೂ ಗೆಯದೆ. ರೇವಣ್ಣವ್ರು, ಈಗ ಕೃಷಿಯನ್ನೇ ಆಯ್ಕೆ ಮಾಡ್ಕೊಂಡ್ರಿ, ಕೃಷಿ ಅಂದ್ರೆ ಭೂಮಿ ನಿಮ್ಮನ್ನ ಆಯ್ಕೆ ಮಾಡ್ಕೊಡ್ತೀವಿ ಆಯ್ತಾ? ಅವಾಗಿಂದ ನಿಮ್ಗೆ ಏನೇನ್ ಕೃಷಿ ಅನುಭವ ಇತ್ತು ಹೇಳಿ ಸರ್. ಮೊದಲು ಹತ್ತಿ, ಆಮೇಲೆ ತಂಬಾಕು, ಆಮೇಲೆ ಈಗ ಹೊಸದಾಗಿ ಹೋದ ವರ್ಷದಿಂದ ಸರ್ 2 ವರ್ಷದಿಂದ ಈಗ ತರಕಾರಿ ಮಾಡ್ತಾರದು. ಯಾಕೆ ಹೋದ ವರ್ಷದಿಂದ ಮುಂಚೆ ಬೆಳೆ ಇಲ್ಲ? 2 ವರ್ಷ ನನಗೆ ಕೈ ಏಟಾಗಿತ್ತು, ಆಗ ಬೋರ್ ಇತ್ತಿಲ್ಲ ಸರ್. ಬೋರ್ ಇರ್ಲಿಲ್ಲ? ಇತ್ತಿಲ್ಲ. ಏನಾಗಾರ ಬರೀ ಮಳೆ ಆಶ್ರಯದ ಬೆಳೀತಿಲ್ಲ? ಮಳೆ ಆಶ್ರಯದಲ್ಲಿ ಅವರೇ, ಆಮೇಲೆ ಹೊಗೆ ಸೊಪ್ಪು, ಇಂಥ ಅಡ್ನಿ, ಅಲ್ಸಂದೆ ಅವು ಬೆಳೀತಿದ್ದೆ. ಮಳೆ ಏನಾದ್ರು ಸರಿಯಾಗಿ ಸಮಯಕ್ಕೆ ಬೀಳಲಿಲ್ಲ ಅಂದಿದ್ರೆ? ಸಮಯಕ್ಕೆ ಬೀಳಲಿಲ್ಲ ಅಂದ್ರೆ ಸರ್, ಇಲ್ಲ ಅಕ್ಕಪಕ್ಕ ಇರೋರು ಬೋರ್ ಇಸ್ಕೊತಿದ್ದೆ, ಇಲ್ಲ ಅಂದ್ರೆ ಮಳೆ ಹೆಸರದಲ್ಲಿ ಏನಾಯ್ತದೆ ಅಷ್ಟೇ ಅಷ್ಟೇ, ಏನು ಹೆಚ್ಚಿಗೆ ಮಾಡಕ್ ಆಗ್ತಿರ್ಲಿಲ್ಲ. ಆಯ್ತಿತ್ತಿಲ್ಲ. ಈಗ ಅಂದ್ರೆ ಒಂದು ಧೈರ್ಯ ಸರ್, ಈಗ ಆಮೇಲೆ ಡ್ರಿಪ್ ತರನು ಮಾಡಿಸಿದೀನಿ. ಈಗ ಬೋರ್ ಹಾಕ್ಸ್ಬಿಟ್ಟು ಡ್ರಿಪ್ ಮಾಡಿಸಿ ಹನಿ ನೀರಾವರಿ ಮಾಡಿಸ್ಕೊಂಡು ಮತ್ತೆ ತಂಗನ ಸುಸಿನ ನಟ್ಟಿದ್ದೀನಿ. ಕೈ ಏಟ್ ಆಗಿದೆಯಲ್ಲ, ಏನು ಅದು ಕತ್ತೆ ಸ್ವಲ್ಪ ಹೇಳಿ ಸರ್. ನಾನು ಇದು ದನ ಕಟ್ ಹಾಕ್ಬೇಕಾದ್ರೆ ಇದು ಜಮೀನ್ ಹತ್ರ ಕಂಡು ಗೊತ್ತಿಲ್ಲ ನಮ್ಗೆ ಅದನ್ನೆಲ್ಲ ಏನು ಒಟ್ಟಿನಲ್ಲಿ ಮಂಡೋದಾವುದು ಉಗುಲು ಟೆಚ್ಚಾಗಿ ಇದು. ಅದರಿಂದ 2 ವರ್ಷ ವಿಶ್ರಾಂತಿಲಿದ್ದೆ ಸರ್, ಆಸ್ಪತ್ರೆಯಲ್ಲಿ 6 ತಿಂಗಳಿದ್ದೆ. ಕೈ ತೆಗಿಬೇಕಂತ ಹೇಳಿದ್ರು, ಕೈ ಫುಲ್ ಕೊಲ್ತಿ ಎಲ್ಲ ತೆಗ್ದು ಎಲ್ಲ ರೆಡಿ ಮಾಡಿರೋ ಸರ್, ಸರ್ಜರಿ ಆಗಿರೋದಿದ್ದು ಬಲ್ದೆ ಕೈ ಮೇಲ್ಗಡೆ ಚರ್ಮ ಎಲ್ಲ ಬೇರೆದೇ ಹಾಕಿರೋದ? ಬೇರೆದ ತೊಡೆ ತೆಗ್ದು ಕೈಗೆ ಹಾಕಿರೋದು. ಓಹೋ, ದೊಡ್ಡ ಸರ್ಜರಿನೇ ಆಗಿದೆ. ಹೌದು ಸರ್. ಅದ್ರ ನಿಮ್ಗೆ ಏನು ಹಾವುಂದೆ ಅಂತ ಗೊತ್ತಿತ್ತಾ ಸರ್? ನಮ್ಗೆ ಹಾವುಂದು ಅಂತ ನಾವು ನೋಡಿಲ್ಲ, ನಮ್ಗೆ ಗೊತ್ತಿಲ್ಲ. ಆದ ಎರಡ್ ದಿನಕ್ಕೇನೋ ಗೊತ್ತಾಗಿರೋದು ನಮ್ಗೆ ಅದು ಉರಿ ಅಂತ. ಆಮೇಲೆ ಹುಣಸೂರಲ್ಲಿ ಕ್ರಿಶ್ಚಿಯನ್ಸ್ ಒಂದು ಆಸ್ಪತ್ರೆ ಐತೆ, ಅಲ್ಲಿಗೆ ಹೋದಾಗ ಅವ್ರು ಹೇಳಿದ್ದು. ಆಮೇಲೆ ನಮ್ಗೆ ಏಕ್ ತುಂಬ ಲೋ ಬಿ ಪಿ ಬಂದ್ಬಿಡ್ತು, ಆಗ KR ಆಸ್ಪತ್ರೆ ಮೈಸೂರು ಅಲ್ಲಿ ಕಳ್ಸೋರು, ಆಗ ಸರ್ ಅಲ್ಲಿ ರೆಡಿ ಮಾಡಿದ್ದು. ಈಗ ನೀವು ಕಣ್ಣಲ್ಲಿ ನೋಡಿಲ್ಲ ಅಂತ ಹೇಳ್ತೀರಿ, ಇದು ಹಾವುಂದೆ ಅಂತ ಹೇಗೆ ಹೇಳೋದು? ಅವರು 5 ಜನ ಇತ್ತಲ್ಲ ಟೆಸ್ಟ್ ಕಳಿಸಿದ್ರಲ್ಲ ಸರ್, ಆಗ ಗೊತ್ತಾಗಿದ್ದು ಸರ್ ನಮ್ಗೆ. ರಕ್ತದ್ದು ಇದ್ರದ್ದು ಎಲ್ಲ ಕಳಿಸಿದ್ರಲ್ಲ, ಆಗ 5 ಇದೆ ಅಂತ ಹೇಳಿದವರು. ಅಂದ್ರೆ ಒಟ್ಟಿನಲ್ಲಿ ನಮ್ಗೆ ಅದಕ್ಕಿಂತ ಮುಂಚೆ ಇದು ಮಾಮೂಲಿ ಅದೋ ದುಂಬಿ ದುಂಬಿ ಕಣ್ಗೆ ಗಿಣ್ಗೆ ಹೊಡಿತದಲ್ಲ ಆತರ ಏನೋ ಸುಂಕ್ ತರ ಏನಾಗದೆ ಅನ್ಕೊಂಡು ಇತ್ತು. ಅದು ಉಗ್ಲು ಟೆಚ್ಚಾಗಿ ಒಂಥರ ಊದ್ಕಣಂಗಾಗಿತ್ತು 2 ದಿನ ಆದ್ಮೇಲೆ. ಆಮೇಲೆ ಅದು ಜಾಸ್ತಿ ಆದಾಗ ಜಾಸ್ತಿ ಆಗಿ 5 ಜನ ಆಗಿತ್ತು ಕೈ ಫುಲ್. 5 ಜನ ಕೈಯೇ ತೆಗಿಬೇಕಂತ ಹೇಳಿದ್ರು, ಏನೋ ನಮ್ಮ ದೇವ್ರ ಇಚ್ಛೆಯಿಂದ ಏನೋ ಕೈ ಹುಡುಕತ್ತು ಸರ್. ಡಾಕ್ಟರ್ ಶ್ರಮ? ಹೌದು ಸರ್. ಆಮೇಲೆ ನಮ್ಗೆ ಅವತ್ತು ಒಂದಿನ ಮಾತ್ರ ಲೋ ಬಿ ಪಿ ಆಗಿದ್ದು, ಸುಗರ್ ಆಗ್ಲಿ ಇನ್ನೊಂದಾಗ್ಲಿ ಇನ್ನೂ ಬಂದಿತ್ತಿಲ್ಲ. ಅದರಿಂದ ಅವರೇ ನಮ್ಗೆ ದೇವ್ರು, ನೀನು ದೇವರಿಲ್ಲದೆ ಅಂತ ಅಂದ್ರೆ ಡಾಕ್ಟ್ರೇ ದೇವರು. ನಿಮ್ಮ ಎಲ್ಲ ನಮ್ಗೆ ಕೈಯೆಲ್ಲ ಮಾಮೂಲಿ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಏನಂದ್ರೆ, ನಾವು ಕೃಷಿ ಕೆಲಸ ಮಾಡೋಂಥವ್ರಿಗೆ ರಸ್ತೆನಲ್ಲಿ ಅಲ್ಲಿ ಇಲ್ಲಿ ಹೋಗೋರ್ಗೆ ನಗರ ಪ್ರದೇಶಗಳಿಗೆ ಈ ಅಪಘಾತಗಳು ಅವು ಇವು ಅಂತ ಇರ್ತವೆ. ಆದ್ರೆ ನಮ್ಗಳಿಗೆ ಈ ತರದ ಕೆಲವು ಸಮಸ್ಯೆಗಳ ರೈತರಿಗೆ ಈ ತರದವೇ ಕೆಲವು ಅಪಘಾತಗಳು ಅಂತ ಅನ್ಸುತ್ತಲ್ವಾ? ಹೌದು ಸರ್. ಅದ್ರಲ್ಲೂ ಈ ತರದಲ್ಲಿ ಅಪಘಾತದ ಐತಿ ಅಂತ ಅಂದ್ರು ಕೇಳ್ದೆ ಸರ್. ಅದು ಇದು ಇದಾಗ್ಬಿಟ್ಟಿದೆ, ಅದ್ ಬರ್ಸ್ಬೇಕಾಯ್ತು ನಮ್ಗೇನು, ಅದ್ ನಮ್ಗೆ ಗೊತ್ತಿಲ್ಲ. ನಾವು ಮೊದ್ಲು ಕೈ ಉಳ್ಸಾರ ಆದ್ರೆ ಸಾಕೋಣದ್ ನಮ್ಗೆ ಗೊತ್ತಿದ್ದು. ಅವ್ರು ಅಲ್ಲಿ ಆಸ್ಪತ್ರೆಲಿ ಅದ್ ಬರ್ಸ್ಬೇಕಿತ್ತು ಸರ್, ಇದು ಬರ್ಸಿಲ್ಲ ಅದಕ್ಕೆ ಆಗಲ್ಲ ಅಂತ ಅಂದ್ರು. ಹೋಲಿ ಬಿಡಿ ಸರ್, ನೀವು ಆಗದಿಲ್ಲ, ನಮ್ಗೆ ಏನ್ ಬೇಜಾರೇನಿಲ್ಲ, ನಮ್ ಕೈ ಬತ್ತಲ್ಲ ಅದೇ ಸಾಕು ಸರ್. ಅದೇ ನಮ್ಗೆ ದುಡ್ಡು ದುಡ್ಡು ಇವತ್ತಿಲ್ಲ ನಾಳೆ ಸಂಪಾದನೆ ಮಾಡ್ಬೋದು, ನಮ್ಗೆ ಕೈ ನೋ ಸರ್ ದುಡಿಯಕ್ಕೆ. ಅದರಿಂದ 2 ವರ್ಷ ನಾನು ವಿಶ್ರಾಂತಿ ಉಳಿದಿದ್ದೆ ಸರ್. ಈಗ ಒಟ್ಟಿನಲ್ಲಿ ಅದಾದ್ಮೇಲೆ ಸ್ವಲ್ಪ ಈಗ ನೋಡಿಬೇಡಿ, ಸ್ವಲ್ಪ ಎಲ್ಲ ಹುಲ್ಲು ತಗೋಬೇಕಾದ್ರೆ ಸ್ವಲ್ಪ ಎಚ್ಚರಿಕೆ ಇದೆ ನಿಮ್ಗೆ? ಎಚ್ಚರಿಕೆ ನೀವು ಒಂದು ಸರ್, ಆಮೇಲೆ ಹೊಲದಲ್ಲಿ ಯಾವ ತೇವ್ರಿಲು ಒಂದು ಕಲೆನೂ ಬಿಡ್ಸಿಕ್ಕಿಲ್ಲ. ಆಮೇಲೆ ನಾನು ಜಾಸ್ತಿ ಸರ್ ಇದು ರೌಂಡಪ್ ಗಿಂಡ್ ಆಫ್ ಹೊಡೆಯಕ್ ಹೋಗಲ್ಲ, ಕೈಯಲ್ಲೇ ಕಿಲ್ಸದ್ ನಾನು. ಯಾಕೆಂದ್ರೆ ಅದು ರೌಂಡಪ್ ಹಾಕೋದ್ರಿಂದ ನಾವು ಹೈನುಗಾರಿಕೆ ದನ ಗಿನಗಳು ಕಟ್ಟಾಕ್ತಿವಿ, ಮೇಯಕ್ ಆಗಲ್ಲ, ಇದು ಆಮೇಲೆ ಇದು ಭೂಮಿಗೂ ಇದಾಯ್ತದೆ ಅನ್ಬಿಟ್ಟು ನಾನು ರೌಂಡಪ್ ಹೊಡ್ಸಲ್ಲ. ಅಂದ್ರೆ ಕಳೆ ಬಿಡೋದು ಅಂದ್ರೆ ಕಳೆ ಒಳಗಡೆ ಏನಾದ್ರು ಸೇರ್ಕೊಬಿಡ್ತಾವೆ? ಇಲ್ಲ ಇಲ್ಲ ಸರ್, ಈಗ ಎಲ್ಲ ಕ್ಲೀನ್, ಈಗ ಎಚ್ಚರಿಕೆ ಆಗ್ಬಿಟ್ಟಿದೆ, ಈಗ ಭಯ ಏನೇನ್ರು ಬಂದು. ಎಲ್ಲರಿಗೂ ಏನ್ ಹೇಳ್ತಾ ಹೇಳ್ತೀರಿ ನಿಮ್ಮ ಈ ಅಪಾಯ ಆದ್ಮೇಲೆ? ನಮ್ಮ ಅಪಾಯ ಆದ್ಮೇಲೆ ಸರ್ ನಾವು ನಮ್ಮಂಗೆ ಹೇಗ್ರು ನೀವು ನೋಡೋಣ, ಏನು ಮಾಡಕ್ ಹೋಗ್ಬೇಡಿ. ಆದಷ್ಟು ಕ್ಲೀನ್ ಮಾಡ್ಕೊಳ್ಳಿ ಹೊಲ ಸುತ್ತ, ಇಲ್ಲಾಂದ್ರೆ ಒಂದ್ ಸ್ವಲ್ಪ ಏನಾರ ಮನೆ ಸುತ್ತ ಬ್ಯಾರೆನ್ ಸುತ್ತ ಫೀಡ್ ಅಂಡ್ ಕಾಲ್ ಇರ್ಸಿ ಎಲ್ಲಾ ತರ ಅಂತ ಹೇಳ್ತೀನಿ ಸರ್. ನಮ್ಗಾಗಂಗೆ ನೀವು ಮಾಡ್ಕೋಬಿಡಿ ಹಿಂಗಾಗಿದ್ದು. ಆಮೇಲೆ ಅಲ್ಲಿ ಸರ್ ಸರ್ಜರಿಗೆ ಹೋಗಿದ್ದಾಗ ನಮ್ಗೆ ಒಂದು ಡಾಕ್ಟರ್ ಹೇಳಿದ್ರಲ್ಲ ಏನೇನು ಅಂತ ಅಂದಿದಾಗ, ಅಲ್ಲಿ ನೆಕ್ಸ್ಟ್ ಇದ್ರಲ್ಲ ಅವರು ಅವರು ಸರ್ಜರಿ ಮಾಡಿಸ್ಕೊಳ್ಳೋರು ರೇವಣ್ಣ ಅವ್ರು ಕೇಳಿ ಎಲ್ಲ ಹೇಳ್ತಾರೆ ಅವ್ರಿಗೆ ಹೋಗಿ ಮಾಡಿಸ್ಕೊಂಡವ್ರೆ ಅಂತ ಅಂದಾಗ ಸರ್ ನಾನು ಒಂದ್ ಸ್ವಲ್ಪ ಆದಷ್ಟು ಅವ್ರಿಗೆ ಹಿಂಗ್ ಹಿಂಗ್ ಹಿಂಗ್ ಅಂತ ಹೇಳಿದೆ ಸರ್. ಈಗ ನೀವು ಆ ಕಡೆ ಆಪರೇಷನ್ಗೆ ಅಂತ ಹೋಗಿದ್ರೆ 2 ವರ್ಷ ನೀವು ಯಾವ್ದೇ ಕೆಲ್ಸಕ್ಕೆ ಭಾಗವಹಿಸಲಿಲ್ಲ? ಇಲ್ಲ ಸರ್, ಬಂದೆ 6 ತಿಂಗಳಾದ್ಮೇಲೆ ನಾನು ಆಳ್ಗೆ ಹಾಕೊಂಡು ಮಿಕ್ಕಿದ ಕೆಲಸ ಮಾಡ್ತಿದ್ದೆ ಅಷ್ಟ್ಬಿಟ್ರೆ. ಹೊಗೆ ಸೊಪ್ಪೆಲ್ಲ ನಾನು ಏನು ಬೇಸಕ್ ಹೋಗಿಲ್ಲ, ಅವ್ರು ಬೆಳೆದಿದ್ದೆ ಕೆಲಸ ಮಾಡಕ್ ಹೋಗ್ಲಿಲ್ಲ. ಆಗ ಬೇರೆ ಯಾರು ನಿರ್ವಹಿಸ್ತಾ ಇದ್ರು? ನಮ್ಮ ಮನೇಲಿ ನಮ್ಮ ಮಿಸ್ಸಸ್, ಆಮೇಲೆ ನಮ್ಮ ಅಮ್ಮ, ಆಮೇಲೆ ಆಳುಗಳು ಅಂತ ಅಂದ್ರೆ ಈಗ ನಮ್ಮ ಫ್ರೆಂಡು ನಾಗೆ ಅಂತ ಮರಾಠಿಸಿ ಎಲ್ಲ ನಮ್ಗೆ ನಮ್ಮ ಫ್ರೆಂಡ್ಗಳು ಆದಷ್ಟು ಕೈ ಹಿಡಿದ್ರು ಸರ್, ಕೈ ಹಿಡಿದು ಸಹಾಯ ಮಾಡಿದ್ರು ರೈತರ ಅಂದ್ಮೇಲೆ ಒಬ್ರು. ಆಮೇಲೆ ನಮ್ಮ ಅಣ್ಣಂದಿರುವೆ ನಾನು ಇಲ್ಲ ಅಂದಾಗ ಎಲ್ಲ ಮಾಡಿ ಇನ್ನು ನಮ್ಮ ಮಕ್ಳಿಗೆ ಸ್ಕೂಲ್ ಕಲ್ಸೋದು ಎಲ್ಲ ಮಾಡ್ತಿರೋದು. ಆಮೇಲೆ ಮೇನು ನಮ್ಮ ಎಲ್ಲದಕ್ಕಿಂತ ನಮ್ಮ ನನ್ಗೆ ಇವತ್ತು ಕೈ ಬಂದಿರ್ಬೋದು ಅಂತ ಹೇಳ್ಬೋದು ನಮಗೆ ಏನು ಕೊಟ್ಟ ಅತ್ತೆ, ಅವರು ನನ್ನ ತಾಯಿಕ್ಕಿಂತ ಹೆಚ್ಚಾಗಿ ಮಾಡಿರೋದು ಸರ್. ನನಗೆ ಈ ಕೈ ತೊಳೆ ತಗಿಂದ ಹಿಡಿದು ಪ್ರತಿಯೊಂದು ಅಂತ ಹೇಳಕ್ಕಾಗಲ್ಲ ಆ ಥರ ಎಲ್ಲ ತಗಿಂದು ನನಗೆ ಇವತ್ತು ಅವರು ನನಗೆ ಅವರೇ ದೇವರು, ಮೇನು ಡಾಕ್ಟ್ರು. ಅದು ಬಿಟ್ರೆ ಆಮೇಲೆ ಇನ್ನೊಂದು ಕೇರಳದ ಹುಡುಗಿ ಇತ್ತು ಪಾಪ, ಅದು ದೇವ್ರಂಗೆ ಬಂದಿ ಒಂಚೂರು ನೋವು ಅಂದ್ರೆ ಸಾಕು ಸರ್, ಕೈ ಎಲ್ಲ ಕ್ಲೀನ್ ಆಗಿ ನೋಡಿ ಎಲ್ಲ ಮಾಡಿ ಎಲ್ಲ ಮಾಡ್ತಿದ್ರು. ಇಲ್ಲ ಅವರು ಡಾಕ್ಟರ್ಗೆ ಇದು ಕೋರ್ಸ್ ಬಂದಿದ್ರು ಎಲ್ಲ ತರ ಬಂದು ಮಾಡಿ ನೋಡಿ. ನೀವು ಕಷ್ಟ ಕಾಲದಲ್ಲಿ ಆದವ್ರನ್ನೆಲ್ಲಾರು ನೆನ್ಸ್ಕೋಬೇಕು ಸರ್, ಒಂದು ತುತ್ತು ಕೊಟ್ಟಿದ್ದು ನೆನ್ಸ್ಕೊಂಡ್ರೆ ದೇವ್ರು ಇವತ್ತಿಲ್ಲ ನಾಳೆನಾರು ಕಾಪಾಡ್ತದೆ ಅನ್ನೋದು ಹೇಳವ್ರೆ. ನಮ್ ಇರುಕರು ನಾವು ಹಿಂಗೇನು ಹೇಳವ್ರೆ ಸರ್, ನಾನು ಅದೇ ಪಾಲಿಸಿ ಹೋಗೋದು. ಖಂಡಿತ ನೀವು ಒಂದು ಇದನ್ನೇ ಜಯಿಸ್ಬಂದಿರ ಯುದ್ಧ ಜಯಿಸ್ಬಂದಂಗ ಆಗಿದೆ ನಿಮ್ಗೆ ಈಗ. ಹೌದು ಸರ್, ಇದಕ್ಕಿಂತ ಜಾಸ್ತಿನೇ ಒಂದ್ ಇದ್ದದಲ್ಲ ನಿಂತ್ಕೊಳ್ಕ ನಿಂತ್ಕೋಬಹುದು. ಇದ್ರಲ್ಲಿ ನೋವು ನಾನು ಅಂದೇ ಬಿಟ್ಟೆ ಸರ್, ಅಲ್ಲಿ ನನ್ಗಾಗಂಗೆ ನಾನು ಶತ್ರುಗೂ ಬೇಡಿ ಅಂತಂದಿರ. ನಿಜ ನಿಜ, ಯಾರು ಅದೇ ಒಳ್ಳೆ ಮನ್ಸು, ಬೇರೆಯವ್ರಿಗೆ ಯಾರು ಕಷ್ಟ ಬಯಸ್ಬಾರ್ದು, ನಮ್ ಕಷ್ಟ ಆದ್ರೆ ನಮ್ಗೆ ಸಾಕ್ ಕಾಣಪ್ಪ ಅಂತ ಅನ್ಕೋಬೇಕು. ಈಗ ನಮ್ಮ ಕೃಷಿ ಮಾತುಕತೆಗೆ ಬರೋಣ ರೇವಣ್ಣ ಅವರೇ. ಈಗ 2 ವರ್ಷ ನೀವು ಅದಾದ್ಮೇಲೆ 2 ವರ್ಷದಿಂದ ಕೃಷಿ ಮಾಡ್ತಾ ಇದ್ದೀರಿ, ನಿಮ್ಮ ಈ ನೋವುಗಳನ್ನೆಲ್ಲ ಕಳ್ಕೊಂಡ ಮೇಲೆ ಪಂಪ್ ಸೆಟ್ ಹಾಕ್ಸ್ಕೊಂಡೆ ಅಂತ ಹೇಳಿದ್ರೆ, ಎಷ್ಟು ಎಕರೆ ಇದೆ ಕೃಷಿ ಜಮೀನು ನಿಮಗೆ? ಟೋಟಲ್ ಸರ್ 4 ಎಕರೆ 26 ಗುಂಟೆ. ಒಂದೇ ಭೂಮಿನ? ಒಂದೇ ಭೂಮಿ ಸರ್. ಪಂಪ್ ಸೆಟ್ ಅದಕ್ಕಿಂತ ಮುಂಚೆ ಯಾಕೆ ಹಾಕ್ಸ್ಕೋಬೇಕು? ಇಲ್ಲ ಇಲ್ಲ ಸರ್, ಅದಕ್ಕಿಂತ ಮುಂಚೆನೂ 7 ಬೋರ್ ಚೆಕ್ ಮಾಡಿಸಿ 7 ಬೋರ್ ಲಾಸ್ ಆಗಿ ಹೋಗಿ ಆಮೇಲೆ ನೆಕ್ಸ್ಟ್ ಇಲ್ಲ ದೇವ್ರ ಇಚ್ಛೆ ಏನೋ ಅದೊಂದು ಸಿಕ್ತು, ಅದು ಹಾಫ್ ಹೊಡೆದ ಮೇಲೆ ಸಿಕ್ಕಿರೋದು. ಇವತ್ತು ನಾನು ಗಣರಾಜ್ಯೋತ್ಸವದಲ್ಲಿ ಐಕ್ಳಿಗೆ ಮಕ್ಳುಗಳಿಗೆ ಅವತ್ತು ಸ್ಕೂಲ್ಗೆ ಎಸ್ಟ್ರೀಮ್ಸ್ ಅಧ್ಯಕ್ಷರು ಆಗಿದ್ದೀನಿ ಸರ್. ಆ ಮಕ್ಳುಗಳಿಗೆ ಏನೇನು ಇರಲಿ ಅವತ್ತು ಹೌದು ಅವಕ್ಕೆ ಸ್ಪೀಡ್ ತಗೊಂಡೋಗಿ ಕೊಟ್ಬಿಟ್ಟೆ ನನ್ನ ಮುಂದಿಗೆ ಹೋಗೋದು. ಈಗ 7 ಬೋರ್ ಫೇಲ್ ಆದ, ಫೇಲ್ ಆಗಿ ಲಾಸ್ಟ್ ಅಲ್ಲಿ ಸಿಕ್ಕಿರೋದು ಸರ್. ಇದು ಎಷ್ಟು ಇಂಚ್ ನೀರು ಸಿಕ್ತು? ಈಗ ಇದು 2 ಇಂಚ್ ಐತೆ ಸರ್. ಸಾಕಾಕಿದೆ 4 ಎಕರೆಗೆ? ಈಗ 7 ಯಾಕೆ ಸಿಕ್ತಿಲ್ಲ, ಇದ್ರಲ್ಲಿ ಯಾಕೆ ನೀರು ಸಿಕ್ತು? ಏನ ಸರ್, ನಾವು ಅದೇನ ನಾವು ಮಾಡಿದ ಪುಣ್ಯವೋ ಏನೋ ಈಗ ಅಂದ್ರಲ್ಲ ನಾವು ಇದು ಅಂತ ನೆನ್ಸ್ಕೊಂಡಲ್ಲ, ಅದ ಹಾವು ಹೊಡೆದಾದ್ಮೇಲೆ ಸಿಕ್ಕಿರೋದು ಸರ್. ನನಗೆ ಏನ್ ಹಾವು ಹೊಡೆದಾದ್ಮೇಲೆ? ಮಂಡದ ಹೊಡೆದಾದ್ಮೇಲೆ ಅಲ್ಲಿ ಗಂಟನೂ ಎಲ್ಲ ಮಾಡಿ ಸಾಕಾಗಿ ನಾನು ಬಿಟ್ಬಿಟ್ಟಿದ್ದೆ ಸರ್. ಹೌದಾ? ಅದೇ ಈಗ ಅಷ್ಟಕ್ಕೂ ಹಣ ವ್ಯರ್ಥ ಆಗಿದೆ. ವ್ಯರ್ಥ ಆಗದೆ ಸರ್. ಇಷ್ಟು ಖರ್ಚು ಮಾಡಿದ್ರಿ ಒಂದ್ ಬೋರ್ಗೆ? ಒಂದೊಂದು ಈಗ ಒಟ್ಟಿಗೆ ಸರ್ ಆ ಬೋರ್ಗೆ ಆಗ್ಲೇ 48 ಗಂಟೆ ಟೈಮ್ ನಮ್ಮ ಹೊಲ್ತೇವೆ ನಿಂತಿದ್ ಒಂದ್ಸಲ ಲಾಕ್ ಆಗ್ಬಿಟ್ಟು ಎಲ್ಲ ಒಟ್ಟಿಗೆ 1,00,000 ಹತ್ತತ್ರ ಬೋರ್ಗೆ ಹೋಗಿದೆ ಸರ್ ನಮ್ದು. ಭಾರಿ ದುಡ್ಡು ಕಳ್ಕೊಂಡಿದ್ರಿ? ಕಳಿಯೋದೇನು ಸರ್, ಬಹಳ ಬೇಕಾದಷ್ಟು ಕಳೆದಿದ್ದೀನಿ. ಈಗ ಈ ಒಂದ್ ಬೋರ್ ಹಾಕ್ಸದ್ಮೇಲೆ ಆ ಹಣ ಎಲ್ಲ ನಿಮ್ಗೆ ವಾಪಸ್ ಸಿಗ್ತಾ ಇದೆಯಾ? ಸಿಗ್ತಾ ಇದೆ ಸರ್. ಸಿಗ್ತಾ ಇದೆ. ಈ ಸಿಗ್ಬೇಕಂದ್ರೆ ಏನೇನು ಕೃಷಿ ಕೆಲಸ ಮಾಡ್ತಾ ಇದ್ದೀರಿ ನಿಮ್ ಜಮೀನಲ್ಲಿ? ನಮ್ ಜಮೀನಲ್ಲಿ ಸರ್ ಟೊಮಾಟೊ ತರಕಾರಿ ಬೆಳೆ. ತರಕಾರಿ ಬೆಳೆ ಅದು ಟೊಮಾಟೊ ಮತ್ತೆ ಚೆಂಡು ಹೂವು ಆಮೇಲೆ ಕುಂಬ್ಳಾ. ಮೇನು ನನ್ನ ಜಾಸ್ತಿ ಬೆಳೆಯೋದು ಹೂಕೋಸು. ನಿಮ್ ಕೈ ಹಿಡಿದಿರೋ ಅಂತ ಬೆಳೆ? ಕೈ ಹಿಡಿದಿರೋ ಬೆಳೆ ನನಗೆ ಹೂಕೋಸೆ ಸರ್ ಹಿಡಿದಿರೋದು ನನಗೆ ಜಾಸ್ತಿ. ಎಷ್ಟು ಹಾಕ್ತೀರಿ ಹೂಕೋಸ? ಹೂಕೋಸು ಸರ್ ಈಗ್ಲೂ 2 ಎಕರೆಗೆ ಹಾಕಿದ್ದೀನಿ, ಹೊಗೆ ಸೊಪ್ಪು ತಗೊಂಡಿದ್ನಲ್ಲ ಅದಕ್ಕೆ ಕುಂಬ್ಳಾ ತಗೊಂಡು ನೆಕ್ಸ್ಟ್ ಈಗ ಹಾಕಿದ್ದೀನಿ ಹೂಕೋಸು. ಹೂಕೋಸು ಹಾಕಿದಿರಿ? ಫಸ್ಟ್ ಹೊಗೆ ಸೊಪ್ಪು ತಗೋತೀರಿ ಮುಂಗಾರಲ್ಲಿ ಮಳೆ ಬಿದ್ದಾಗ? ಹೌದ ಸರ್, ಆಗ ಒಂದ್ ಬೇರೆ 2 ಎಕರೆ ಇರ್ತದೆ, ಅದ್ 2 ಎಕರೆ ಮಾತ್ರ ಸರ್ ನಾನು ಹೊಗೆ ಸೊಪ್ಪು ಹಾಕೋದು, ಅದ್ರ ಮೇಲೆ ಹಾಕಲ್ಲ. 2 ಎಕರೆ ಜಮೀನಲ್ಲಿ 2 ಎಕರೆ ಮಾತ್ರ ಹೊಲಗೆ ಸೊಪ್ಪು, 2 ಎಕರೆ ಇರ್ತದಲ್ಲ ಅದ್ರಲ್ಲೂ ಹೂಕೋಸ್ ಹಾಕಿರ್ತೀನಿ. ಈಗ ಇದ್ ತಕೊಂಡು ಹೂಕೋಸ್ ಹಾಕಿದ್ದೀನಿ. ತಿರ್ಗಿ ಹೂಕೋಸು ನಿಮ್ಗೆ ಎಷ್ಟು? 3 ತಿಂಗಳು ಬೆಳೆ, 2 ತಿಂಗಳು ಲೆಕ್ಕ. 90 ದಿನದ ಬೆಳೆ ಇದು ಕುಂಬ್ಳಾ ಎಲೆ ಕೋಸು ಅವೆಲ್ಲ 3 ತಿಂಗಳು ಬೆಳೆ. ಇದು ಹೂಕೋಸು 1.5 ತಿಂಗಳಿಂದ 2 ತಿಂಗಳು. 2 ತಿಂಗಳಿಗೆಲ್ಲ ನೀವು ಸಂಪೂರ್ಣ ನೀವು ಮಾಡಿದ್ಕೆ ಬಂದ್ಬಿಡುತ್ತೆ. ಹೂಕೋಸನ್ನ ಕೃಷಿ ಮಾಡ್ಬೇಕು ಅಂದ್ರೆ ಹೇಗೆ, ಅದನ್ನ ಹೇಗೆ ನಾಟಿ ಮಾಡ್ಬೇಕು? ಗೆಡ್ಡೆ ಮಾಡ್ತೀರಾ, ಸಸಿ ನಾಟಿ ಮಾಡ್ತೀರಾ, ಸಾಲ್ ಹೊಡಿತೀರಾ, ಏನು ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಿ. ಹೌದು ಸರ್, ಕ್ಲೀನ್ ಆಗಿ ಉಳಿಸಿ ಒಂದು 20 ದಿನದಿಂದ 25 ದಿನ ಭೂಮಿ ಕಾಯ್ಬೇಕು ಸರ್. ಕಾಯ್ಬೇಕು ಬಿಸಿಲಲ್ಲಿ. ಆಮೇಲೆ ಯಾಕೆ ಸರ್? ರೋಗಾಣುಗಳು ಎಲ್ಲ ಕಮ್ಮಿ ಬರುತ್ತೆ, ಇಲ್ಲ ಅಂದ್ರೆ ಇದು ಕಾಯಿ ಬೆಳೆಯ ತರ ಆಗಿ ರೋಗಾಣುಗಳು ಜಾಸ್ತಿ ಆಗಿ ಇದಾಗಿ ಯಾವ್ದು ಬೆಲೆ ಬರಲ್ಲ. ಆಮೇಲೆ ಕೊಡಕೆ ಗೊಬ್ಬರಗಳು ಜಾಸ್ತಿ ಉಪಯೋಗಿಸ್ಬೇಕು, ಆದಷ್ಟು ಜೈವಿಕ ಗೊಬ್ಬರಗಳಿಂದನೇ ಉಪಯೋಗಿಸ್ಬೇಕು. ಆಮೇಲೆ ನೋಡ್ಕೊಂಡು ಹುಳ ಗಿಳ ಇಲ್ದಂಗೆ ನೋಡ್ಕೊಂಡು, ಆಮೇಲೆ 2 ಅಡಿಗೆ ಒಂದ್ ಸಾಲು ಸರ್. ಅದಕ್ಕಿಂತ ಮುಂಚೆ ನಾವು ಬೇರೆ ಏನಾದ್ರು ಈ ನೈಸರ್ಗಿಕ ಗೊಬ್ಬರಗಳ ಏನಾದ್ರು ಬಳಸ್ತೀರಾ? ಈ ಟ್ರೈಕೋಡೋರ್ ಮಾತಾರವೆಲ್ಲ ಇಲ್ಲ ಇಲ್ಲ ಇಲ್ಲ ಸರ್, ಜಾಸ್ತಿ ಅದೇನು ಬಳಸಲ್ಲ. ಜೈನ ಏನ ಮೀಡಿಯಮ್ ಹಾಕೋದು ಅಷ್ಟೇ, ಎದ್ಬಿಟ್ರೆ ನಾವು ಸುಸಿ ಮೇಲೆ. ಅದಕ್ಕಿಂತ ಮುಂಚೆ ಅಲ್ಲೇ ಅದಾಕಿ ಒಂದು 4-5 ಹುಳ ಹೊಡಿಸಿ ಲಾಸ್ಟ್ ನಾರೇ ಹೊಡ್ಸ್ಕೊತೀವಿ ಅನ್ನೋ ಟೈಮಲ್ಲಿ ನಾವು ರೋಟ್ರಿ ಹಾಕ್ಸ್ತೀವಿ ಸರ್. ರೋಟ್ರಿ ಹಾಕ್ಸ್ಬಿಟ್ಟು ಇಲ್ಲ ಜೆಟ್ ಪಿಟ್ ಮಾಡ್ಬಿಟ್ಟು ಅರೆ ಹೊಡ್ಕೊಂಡು ನೀರು ಹಾಯಿಸ್ಕೊಂಡು ಇಡೋದು. ಅದಕ್ಕಿಂತ ಮುಂಚೆ ನಾವು ಸುಸಿಗೆ ಆರ್ಡ್ರ್ ಕೊಟ್ಟಿರ್ತೀವಿ. ಅವರು ಒಂದು ಬಾಕಿ ಟಮಟೆ ಸುಸಿ ಎಲ್ಲ 20-22 ದಿನ ಕೊಡ್ತಾರೆ. ಇದಾದ್ರೆ ತಿಂಗಳಿಂದ 33 ದಿನ ತತ್ರ ಬೇಕು. ಅವ್ರು ನೀವು ಬೀಜ ತೆಗೆದು ನರ್ಸರಿ ಕೊಡೋ? ಇಲ್ಲ ಇಲ್ಲ ಸರ್, ನಾವು ಬೀಜ ಅವರೇ ಹಾಕೋದು, ನಾವು ಕೊಡಲ್ಲ. ಆರ್ಡರ್ ಕೊಟ್ಬಿಡ್ತೀರಿ? ಆರ್ಡರ್ ಕೊಟ್ಬಿಟ್ಟು ಹೆಂಗೆ ಸೊಸಿಗೆ 80 ಪೈಸೆ ಎಷ್ಟು ಸಾವಿರ ಬೇಕು? ಈಗ ಒಂದು 3/4 ಎಕರೆಗೆ ಎಷ್ಟು ಸಾವಿರ ನೆಡಬೇಕು? 1 ಎಕರೆಗೆ ಅಂದ್ರೆ ಎಷ್ಟು ಸಾವಿರ ಗಿಡ ನೆಡಬಹುದು? 1 ಎಕರೆಗೆ ಸರ್ 14,000. 14,000 ನೆಡಬಹುದು? 14-15,000 ಬೇಕೇ ಬೇಕು ಸರ್. ಹೇಗೆ ಸಾಲ್ ಮಾಡ್ತೀರಾ? ಸಾಲು ಮಾಮೂಲಿ 2 ಅಡಿ ಸಾಲು ಹೊಡೆದಿರ್ತೀವಿ ಸರ್. ಸಾಲು ಹೊಡೆದು ಏರಿ ಮಾಡ್ತೀರಾ? ಏರಿ ಅರೆ ಇರ್ತದ ನೀರು ಬಿಡ್ಕೊಂಡು ಮಾಡೋಕೆ ಒಂದು ಇಷ್ಟು ದೂರಕ್ಕೆ 1.5 ಅಡಿಗೆ ಒಂದು ಸೊಸಿ ನಡ್ಕೊಂಡು ಹೋಯ್ತೀವಿ ಸರ್. 1.5 ಅಡಿಯಿಂದ ನಡಬೇಕು ಸರ್ ಸೊಸಿನ. 1.5 ಅಡಿ ಹತ್ರದಲ್ಲಿ ನೆಡ್ತೀರಿ? ನಡ್ತೀವಿ ಸರ್. ಆಗಲ 2 ಅಡಿ ಆಗ್ಬೇಕು ಮಾಡ್ತೀವಿ. ಆದಷ್ಟು ಮಳೆಗಾಲದಲ್ಲಿ ಇಳಿಜಾರು ಅಂದ ಅರೆ ಹೊಡಿತೀವಿ, ಇಲ್ಲ ಅಂದ್ರೆ ಈಗ 3-4 ಹಿಡುವಾಗ ಹಿಂಗ್ ಹೊಡಿತೀವಿ ಸರ್ ಸಾಲ. ಈಗ ಮಳೆ ನೀರೇನ್ ಬೇಕಾಗಿಲ್ವಲ್ಲ, ಹಾಗಂದ್ರೆ ನೀರ್ ಹರಿಬೇಕು, ಇಲ್ಲ ನೀರ್ ನಿಂತ್ರೆ ಕೊಳವೆ ರೋಗ ಇವು ಆಳು ಮುಳು ಅಂತ ಬರ್ತವಿಲ್ಲ ಸರ್. ಈಗ ನೀವು ಆ ತರದ ವರ್ಷಕ್ಕೆ ಎಷ್ಟು ಬೆಳೆ ತಗೊಳ್ತೀರಿ? ಹೂಕೋಸಲ್ಲಿ ಹೂಕೋಸಲ್ಲಿ ಮಾಡಿದ್ರೆ ಸರ್ 3 ಬೆಳೆ ಮೇಲೆ ಮಾಡ್ತೀನಿ ಸರ್. 3 ಬೆಳೆ 1 ವರ್ಷ 3 ಬೆಳೆ ಮಾಡ್ಯದ ಅಷ್ಟೇ, ಜಾಸ್ತಿ ಮಾಡಕ್. 2 ಎಕರೆಗೂ ಹೂಕೋಸ್ ಹಾಕಿದೀರಾ? ಹಾಕಿದ್ದೀನಿ ಸರ್. 2 ಎಕರೆಗೆ ಹಾಕಿದೀನಿ ಒಂದು ಕಡಿತಾ ಇದ್ದೀನಿ, ನೆಕ್ಸ್ಟ್ ಇನ್ನೊಂದು ಈಗ 1 ತಿಂಗಳಾಗಿದೆ. 6 ಬೆಳೆ ಮಾಡ್ತೀರಿ? 2 ತಿಂಗಳು ಒಂದೊಂದು ಬೆಳೆ ತಗೋತೀವಿ? 2 ತಿಂಗಳಿಗೆ ತೆಗಿತೀವಿ, ಇನ್ನೊಂದು ತಿಂಗಳು ಗ್ಯಾಪ್ ಕೊಡ್ತೀವಿ ಸರ್. ಗ್ಯಾಪ್ ಕೊಟ್ಬಿಡ್ತೀವಿ. ಅಂದ್ರೆ ಅದನ್ನ ಹೇಳಿದ್ರೆ ಭೂಮಿ ಕಾಯ್ಬೇಕು. ಆಮೇಲೆ ಅದರಲ್ಲಿ ರೋಗಾಣುಗಳು ಇವೆಲ್ಲ ಇರ್ತವೆ, ಇನ್ನ ಈಗ ನಾವೀಗ ಹಾಕಿರ್ತೀವಿ, ಇದ್ರಿಂದ ರೋಗಾಣುಗಳು ಬಂದು ಕೀಟಾಣುಗಳು ಜಾಸ್ತಿಯಾಗಿ ಭೂಮಿಯಿಂದ ಕೊಳವೆ ರೋಗ ಇವೆಲ್ಲ ಬರುತ್ತೆ. ಅದರಿಂದ ಭೂಮಿ ಕಾದಷ್ಟು ಒಳ್ಳೇದು ಭೂಮಿನೇ ಅಂತ ಅನ್ಬಿಟ್ಟು ಮಾಡೋದು ಸರ್. ಈಗ ಎಲೆಕೋಸ್ ಆಗ್ಬೋದು ಅಥವಾ ಹೂಕೋಸ್ ಆಗ್ಬೋದು, ಕುಂಬಳಕಾಯಿ ಆಗ್ಬೋದು, ಈ ತರ ಜಾತಿಯ ತರಕಾರಿ ಬೆಳೆಗಳಿಗೆ ಈ ಕೀಟಗಳು, ಎಲೆ ಕೊರೆಯ ಕೀಟ, ಕಾಂಡ ಕೊರೆಯ ಕೀಟ ಇವೆಲ್ಲ ಸರ್ವೇ ಸಾಮಾನ್ಯ ಹುಡ್ಕೊಂಡು ಬರ್ತವೆ, ಅವಕ್ಕೆ ಆಹಾರನೇ ಅದು. ಇಂಥವೆಲ್ಲ ನಿಮ್ಮ ಜಮೀನಿಗೆ ಕಾಡಿದೀಯಾ? ಕಾಡಿದ್ರೆ ಏನ್ ಪರಿಹಾರ ಮಾಡ್ಕೊಂಡಿದ್ರಿ ಸರ್? ಮರಗಳು ನೆಡಿದೀನಿ, ಆಮೇಲೆ ಕವರ್ ತರ ಹಾಕ್ತೀನಿ. ಕವರ್ ತರ ಅಂದ್ರೆ ಅಂಟು ಅದಾಕ್ತೀನಿ, ಆಮೇಲೆ ಬೇವಿನೆಣ್ಣೆ ಅದು. ಆಮೇಲೆ ಇನ್ನು ಫಸ್ಟ್ ಒಂದೊಂದು ಚೆಂಡು ನಟ್ಟಿರ್ತೀನಿ ಸರ್. ಯಾಕೆ ಅಂತ ಅಂದ್ರೆ ಫಸ್ಟ್ ಬರೋದೇ ಚೆಂಡುವಿಗೆ, ರಸ ಇರಕ್ ಬರೋದು ಅಲ್ಲಿ, ಆಗ ಇವಕ್ಕೆ ಕಮ್ಮಿ ಆಗುತ್ತೆ ರೋಗಾಣುಗಳು ಕೊರೆಯೋದು ಎಲ್ಲವ. ಆಗ ಅಲ್ಲಿಗೆ ಚೆಂಡುವಿಗೆ ಅಲ್ಲಿಗೆ ಫ್ರೈ ಮಾಡ್ಕೋತೀವಿ ಫಸ್ಟ್. ಆಮೇಲೆ ಅಂತ ಮಿತಿ ಮೀರಾದಾಗ ಈ ಕೋರ ಪರಿಪಸ್ ಏನಾರೆ ಅಂತ ಹೊಡಿತೀವಿ ಸರ್. ಅದು ಏನು ನೀವು ಕೃಷಿ ಇಲಾಖೆಲಿ ಹೋಗಿ ಬರ್ಸ್ಕೊಳ್ತೀರಾ ಚೀಟಿ? ಹೇಗೆ ಕೃಷಿ ಇಲಾಖೆಗೆ ಹೋಗಿ ಕೇಳ್ತೀವಿ ಸರ್, ಔಷಧಿ ಯಾವ್ದೈತಿ ಎಂತೈತಿ ಅಂತ. ಆಮೇಲೆ ಎಲ್ಲ ಹೋಗಿ ಕೇಳಿದಾಗ ಈ ತರದ್ದು ಈ ತರದ್ಕೆ ಅಲ್ಜೋಳಕ್ಕೆ ಈ ತರದ್ ಹೊಡೀರಿ ಇದು ಕೊಡಿರಿ ಅಂತಾರೆ ಸರ್. ಈ ತರ ಔಷಧಿ ಕೊಡಿ. ಆಮೇಲೆ ಅಲ್ಲೂ ಎಲ್ಲೂ ಬೇವಿನ ಎಣ್ಣೆ ಇಲ್ಲ ಅಂದ್ರೆ ಅಲ್ಲಿ ಬಿಲ್ಕೆರೆ ಅಲ್ಲಿಗೂ ಕಳಿಸ್ತಾರೆ, ಇಲ್ಲಾಂದ್ರೆ ಹುಣ್ಸೂರ್ಗೂ ಕಳಿಸ್ತಾರೆ. ಅಲ್ಲೈತೆ ಟಾನಿಕ್ ಇವೆಲ್ಲ ಕೊಡುತ್ತಾರೆ. ಹೂಕೋಸು ನಿಮ್ಗೆ 60 ದಿನ ಅಂತ ಅನ್ಕೊಳ್ಳಿ, ಹೆಚ್ಚು ಅಂದ್ರೆ 60 ದಿನ ಹಂತದಲ್ಲಿ ಯಾವ್ಯಾವ ಹಂತದಲ್ಲಿ ನೀವು ಅದಕ್ಕೆ ಪೋಷಕಾಂಶ ಅಂದ್ರೆ ಗೊಬ್ಬರಗಳನ್ನ ಒದಗಿಸ್ಬೇಕಾಗ್ತದೆ ಹೇಳಿ? ಗೊಬ್ಬರ ಸರ್ 12 ದಿನ ಸಸಿ ನಾಟಿ ಮಾಡಿದ 12 ದಿನ ಗಂಟ, ಮಳೆಗಾಲದಲ್ಲಾದ್ರೆ 8 ದಿನಕ್ಕೆ ಕೊಡಬಹುದು. ಈ ದೆಗೆ ಈ ಬಿಸಿಲು ತಾಪಲ್ಲ ಸಸಿ ಎಲ್ಲ ಅಂತ ಅನ್ಬಿಟ್ಟು 12 ದಿನಕ್ಕೆ ಕೊಡುತ್ತೀವಿ. 12 ದಿನಕ್ಕೆ ನೆಕ್ಸ್ಟ್ ಕೊಟ್ಟ ಇನ್ನು 12 ದಿನಕ್ಕೆ 24 ದಿನ ಆದ್ಮೇಲೆ ಇನ್ನೊಂದು ಗೊಬ್ಬರ ಕೊಡ್ತೀವಿ. ಅದು ನೆಕ್ಸ್ಟ್ ಆದ್ಮೇಲೆ ಇನ್ನು ಇನ್ನೇನು ಹೂವು ಮುಗ್ಗು ಹತ್ರಕ್ಕೆ ಬರ್ತದೆ, ಅವು ದಪ್ಪ ಆಗ್ಬೇಕಲ್ಲ ಅನ್ಬಿಟ್ಟು ಆಗೊಂದು ಗೊಬ್ಬರ ಕೊಟ್ಟು ಲಾಸ್ಟ್ಗೆ ಬೋರನ್ನು ಇವು ಹೂವು ಹಸಿ ಅಲ್ಲಂಗೆ ಬೋರನ್ನು ಹೊಡಿತೀವಿ. ಆಮೇಲೆ ಉಪ್ಪು ಪಟ ಸಂಸ ಹಾಕ್ತೀವಿ, ಹಸಿ ತೂಕ ಬರಲಿ ಅಂದ್ಬಿಟ್ಟು, ಹಗ್ಲು ಚೆಂದ ಕಟ್ಟಲಿ ಅಂದ್ಬಿಟ್ಟು ಪಟ ಸಂಸ ನಾವು ಹಾಕ್ತೀವಿ ಸರ್. ಇನ್ನು ಅದು ಕಡಿಯೋದು ಇನ್ನೇನು ಹೂವು ಬರ್ತದೆ ಇನ್ನೊಂದು ವಾರ ಅನ್ನಂಗೆ ಪಟಾಸ್ ಮಿಕ್ಸ್ ಮಾಡ್ಕೊಂಡು ಉಪ್ಪು ಅದುವೆ ಕೊಡ್ತೀವಿ. ಪಟಾಶ್ ಅಂಶ ಸೇರಿಸ್ಲಿಲ್ಲ ಅಂದ್ರೆ ಏನಾಗುತ್ತೆ? ಪಟಾಸ್ ಅಂಶ ಸೇರಿಸ್ತಿಲ್ಲ ಅಂದ್ರೆ ತೂಕಾಂಶ ಬರಲ್ಲ. ಹೂ ಎಷ್ಟೇ ದಪ್ಪ ಇದ್ರು ಅದು ಅಳ್ಕೊಬಿಡ್ತದೆ, ಅಲ್ದಂಗೆ ಹಗ್ಲು ಬಿಗಿ ಆಗಿ ಅದಂಗೆ ಇದು ಒಡಿದಂಗೆ ಪಟಾಸ್ ಅಂಶ ಹಾಕ್ಲೇಬೇಕು. ಪಟಾಸ್ ಅಂಶ ಹಾಕ್ತಿಲ್ಲ ಅಂತ ನಾ ಚೆಕ್ ಮಾಡಬೇಕು ಅನ್ಬಿಟ್ಟೆ, ನಾಲ್ಕು ಸಾಲ್ಗೆ ಹಾಕಿತ್ತಿಲ್ಲ. ಅದು ದಪ್ಪ ಕಾಣ್ರು ತೂಕ ಬರ್ತಿತ್ತಿಲ್ಲ, ಇದು ಸಣ್ಣ ಕಾಣ್ರು ಇಳುವರಿ ಬರ್ತಿತ್ತು ಸರ್. ರಸವಾಗಿರೋದು ರಸವಾಗು ಇದು ಎಲ್ಲ ಅಂಶದಲ್ಲೂ ಇವೆಲ್ಲ ಇಂತಿಂತ ಪ್ರಮಾಣದಲ್ಲಿ ಹಾಕ್ಬೇಕು ಅಂತ ನಿಮ್ಗೆ ಮಾಹಿತಿ ಎಲ್ಲಿ ಸಿಗುತ್ತೆ ಅಥವಾ ನೀವೇ ಕಂಡ್ಕೊಂಡಿದ್ದೀರಾ ಹೇಗೆ? ಇಲ್ಲ ಸರ್, ನಾವು ಈಗ ನರ್ಸರಿ ಇರ್ತಾವ ಇರ್ತೀವಲ್ಲ, ಅವ್ರ ಹತ್ರ ನಮ್ಗೆ ಫಸ್ಟ್ ನಮ್ಗೆ ಗೊತ್ತಿಲ್ಲ ತರಕಾರಿ ಬೆಳೆಯೋದು. ಅವ್ರು ಹೊಸಿ ಮಾಹಿತಿ ಹೊಸಿ ಅವ್ರು ಕೊಡ್ತಾರೆ. ಆಮೇಲೆ ಹಿಂಗೆ ಬೆಳೆದಿರ್ತಾರಲ್ಲ ಸರ್, ಅವರು ಈಗ ನಾವು ಮಾರಾಟಕ್ಕೆ ಹೋಗಿದಾಗ ಅಣ್ಣ ಈ ಥರ ಹೆಂಗೆ ಏನು ಎಂತು ಅಂತ ಅವ್ರ ಹತ್ರ ಆದಷ್ಟು ಕೇಳ್ಕೊಂಡು ಕೃಷಿ ಇಲಾಖೆಯಲ್ಲೂ ಹೊಸಿ ಕೇಳ್ಕೊಂಡು ಮಾಡ್ತೀವಿ ಸರ್. ಹೂಕೋಸು ಬೆಳೆದಿದ್ದೀರಲ್ಲ ಇಲ್ಲಿವರೆಗೆ 2 ವರ್ಷದಿಂದ, ಎಷ್ಟು ಬ್ಯಾಚ್ ಹೂಕೋಸು ಬೆಳೆದಿದ್ದೀರಿ? 12 ಬ್ಯಾಚ್ ಆಗಿದೆ ಸರ್. 12 ಬ್ಯಾಚ್ ಆಗಿದೆ. ಇಂಥ ಬ್ಯಾಚಲ್ಲಿ ನನಗೇನಾದ್ರು ನಷ್ಟ ಆಯ್ತು ಅಂತ ಏನಾದ್ರು ಅನ್ಸಿದ್ಯಾ? ಇಲ್ಲ, ಒಂದು ಬ್ಯಾಚ್ ಅದೇ ಈಗ ಒಂದು ಮಳೆ ಹೋಯ್ತಲ್ಲ ಸರ್, ಹೆವಿ ಮಳೆ ಊದಿ ಕೊಲ್ಸ್ ಬಿಡ್ತಾರೆ, ಅದೊಂದು ಬ್ಯಾಚ್ ಅದನ್ನ ಅದು ಹೋಯ್ತು ಅಂತ ನಾನು ಏನು ಮಾಡಿದಿಲ್ಲ. ಈಗ ಆರ್ಡ್ರ್ ಇಲ್ಲದಂಗೆ ಆಗೋಯ್ತು, ಮಳೆನೂ ಆಗೋಯ್ತು, ಆಮೇಲೆ ಹೂ 1.5 ಕೆಜಿ ಅಂತ ಬಂದಿತ್ತು, ಕಡಿಯೋಕ್ಕೆ ಆರ್ಡ್ರ್ ಇಲ್ಲದಂಗೆ ಆಯ್ತು, ಮಳೆನೂ ಆಗೋಯ್ತಲ್ಲ. ಇನ್ನೇನು ಅನ್ಬಿಟ್ಟು ಒಂದು 2 ಟನ್ 2 ಟನ್ ಕಡ್ದಿದ್ದು, ಇನ್ನೊಂದೊಂದು 3 ಟನ್ ಏನೋ ಸಿಕ್ಕೋದು, ಅಷ್ಟೊತ್ತಿಗೆ ರೋಟ್ರಿ ಹಾಕ್ಸ್ಬಿಟ್ಟೆ ಗೊಬ್ಬರ ಆಗುತ್ತೆ ಅಂದ್ಬಿಟ್ಟು ಸೇರಿಸ್ಬಿಟ್ರೆ. ಹಾಕ್ಬಿಟ್ಟು ಒಂದು 20 ದಿನ 1 ತಿಂಗಳ ಗ್ಯಾಪ್ ಕೊಟ್ಟು ಅದಕ್ಕೆ ತಿರ್ಗಾ ಚೆಂಡು ನಡ್ತೆ, ಬೆಳೆ ಬದಲಾವಣೆ ಮಾಡ್ಕೊಂಡು ಚೆಂಡು ಇದು ಅದು ಹೊಸಿ 1-2 ರೂಪಾಯಿ ಸರ್ ಅದು ಹೈಬ್ರಿಡು, ಅದು ಅದು ಅದಕ್ಕೂ ಅದು ಚೆನ್ನಾಗಿ ಬರ್ತು. ಅದು ಕಳ್ಕೊಂಡು ಈಗ 1.5 ತಿಂಗಳೇನೋ ಗ್ಯಾಪ್ ಕೊಟ್ಟು ಈಗ ಟಮಾಟೆ ನೆಟ್ಟಿದ್ದೀನಿ ಸರ್, ಅದು 1.5 ತಿಂಗಳಿಂದ 2 ತಿಂಗಳಾಗಿ ಬಂದಿದೆ. ಒಂದೇ ಭೂಮಿಗೆ ನೀವು ನಿರಂತರವಾಗಿ ಹೂಕೋಸನ್ನೇ ಬೆಳೆಯಲ್ಲ? ಇಲ್ಲ ಇಲ್ಲ ಸರ್, ಬೆಳೆ ಚೇಂಜ್ ಬೆಳೆ ಬದಲಾವಣೆ ಮಾಡ್ತಾ ಇರ್ತೀರಿ. ಈಗ ಹೂಕೋಸ್ ತಗೊಂಡಿರೋದಕ್ಕೆ ಅದಕ್ಕೆ ಗ್ಯಾಪ್ ಕೊಟ್ಟು ಧಾನ್ಯ ಗೊಬ್ಬರ ಎಲ್ಲ ಹಾಕಿಬಿಟ್ಟು ಒಂದು 20-25 ದಿನ 1 ತಿಂಗಳು ಕೊಟ್ಟು ಅಲ್ಲಿಗೆ ಇಲ್ಲ ಚೆಂಡು ನಡ್ತೀನಿ, ಇಲ್ಲ ಅಂದ್ರೆ ಕುಂಬಳ ನಡ್ತೀನಿ, ಇಲ್ಲ ಸರ್ ಇಲ್ಲ ಅಂದ್ರೆ ಟೊಮೆಟೊ ನಡ್ತೀನಿ. ನಿಮ್ಗೆ ಹೆಚ್ಚು ಇವೆಲ್ಲ ತರಕಾರಿ ಹೇಳ್ತಾ ಇದೀರಲ್ಲ, ಹೆಚ್ಚು ಆದಾಯ ಕೊಡ್ತಕ್ಕಂತ ತರಕಾರಿ ಯಾವುದು? ತರಕಾರಿ ಸರ್ ಟೊಮೆಟೊನೆ ಹೆಚ್ಚಿಗೆ ಆದಾಯ ಕೊಡೋದು. ರೇಟ್ ಸಿಕ್ಕಿದ್ರೆ ರೇಟ್ ಸಿಕ್ತಿಲ್ಲ ಅಂದ್ರೆ ಯಾವ ಪದಾರ್ಥನು ಹೆಚ್ಚಿಗೆ ಇಲ್ಲ. ಆದ್ರೆ ಎಲ್ಲದಕ್ಕಿಂತ ರಿಸ್ಕ್ ಇಲ್ದಕ್ಕೆ ಅದು ಅಂದ್ರೆ ಹೂಕೋಸೆ ಸರ್, ಯಾಕೆಂದ್ರೆ ಟೊಮೆಟೊಗೆ ದಾರ ಕಟ್ಬೇಕು, ದೊಣ್ಣೆ ಕಟ್ಬೇಕು, ಖರ್ಚು ಹೆವಿ, ಇದು ಖರ್ಚು ಕಮ್ಮಿ. ಖರ್ಚು ಕಡಿಮೆ ಅಂದ್ರೆ ಈಗ ಹೂಕೋಸು ಈಗ ನೈನಿಕ ಗೊಬ್ಬರನೇ ಮಾಡ್ಕೋಬಹುದು. ಏನೇ ಮಾಡ್ಕೊಂಡು ತಮಟೆಗೆ ತರಗೆ ಬೀಳ್ತು ಅದ್ ಬೀಳ್ತು ಅಂದಾಗ ಅದಕ್ಕೆ ಇದಕ್ಕೆ ಹೋಗ್ಲೇಬೇಕು ಮೆಡಿಸಿನ್ಗೆ. ಇದಕ್ಕೆ ಏನಂತದೇನು ಇಲ್ಲ, ಇದ ನಾವೇ ಮಾಡ್ಕೋಬಹುದು. ಏನೋ ಒಂದ್ ಸ್ವಲ್ಪ ಕಂಡಾಗ ಹೋಗ್ಬೋದು, ಆದಷ್ಟು ಕೋರ ಪರಿಸರದಲ್ಲಿ ಓಡಿಸ್ಬೋದು, ಅದಲ್ಲಿ ಹೋಗ್ಸಕ್ಕಾಗಲ್ಲ. ಅದೇ ಜಾಸ್ತಿ ಕರೆಸಿ ಇದು ಕಡಿಮೆಯಲ್ಲಿ ಆದಾಯ ಜಾಸ್ತಿ ಸರ್. ಇದು ನಿಮ್ಗೆ ಮಾರುಕಟ್ಟೆ ಸಿಗ್ತಾ ಇದೆಯಾ ಹೂಕೋಸ್ಕರ? ನಿರಂತರವಾಗಿ ಸಿಗ್ತಾ ಇದೆ ಸರ್. ತಗೊಂಡೋಗ್ತೀರಿ? ನಾವು ಮೈಸೂರು ಕುಮಾರಣ್ಣ ಅಲ್ಲಿ ತಗೊಂಡೋಯ್ತೀನಿ, ಇಲ್ಲಿ ಕ್ಯಾನಗ್ರ ವಿಜಯ್ ಅಲ್ಲ ಅದೇ ಮಾರುಕಟ್ಟೆಗೆ ಅಲ್ಲಿ ತಗೊಂಡೋಗ್ಬಿಡ್ತೀರಿ ದಲ್ಲಾಳಿಗಳ ಹತ್ರ ಇಲ್ಲ ಅವರೇ ಬಂದು ಕೆಲವನ್ನೆಲ್ಲ ನಿಮ್ಮ ಹೊಲದತ್ರನೇ ಬಂದು ಆರ್ಡ್ರ್ ಇದ್ದು ಏನಾರು ಅವ್ರಿಗೆ ಬೇಕೇ ಬೇಕು ಅಂದಾಗ ಸರ್ ಅವ್ರಿಗೆ ಬಂದು ಕಟ್ಕೊಂಡಿರ್ತಾರೆ, ಇಲ್ಲ ಅಂದ್ರೆ ನಾವು ಫೋನ್ ಮಾಡ್ತೀವಿ ತಕೋಬಪ್ಪ ಅಂತಾರೆ. ನಾವು ಜಾಸ್ತಿ ನಾನು ಕುಮಾರಣ್ಣಂಗೆ ಬಿಟ್ಟಿರೋದು ಮೈಸೂರು. ಅಲ್ಲ ಮೈಸೂರಿನಲ್ಲಿ ಒಬ್ಬರು ಬಿಟ್ಟಿದ್ದಾರೆ. ಅಲ್ಲಿ ನಿಮ್ಗೆ ರೇಟು ಏನಾರು ಕಡಿಮೆ ಆಯ್ತು, ಮೋಸ ಆಯ್ತು ಆ ತರದ ಏನು ಇಲ್ಲ ಸರ್. ಇಲ್ಲಿವರೆಗೂ ನಮ್ಗೊಂದು ಮೋಸನು ಮಾಡಿಲ್ಲ, ಏನು ಇಲ್ಲ ಸರ್. ನಂಬಿಕೆನೆ ಅಷ್ಟೇ ನಂಬಿಕೆ ಅದೇ ಅಷ್ಟೇ ನಂಬಿಕೆಯಿಂದ ತಕೊಂಬನಿ ಅಂತಾನು ಹೇಳ್ತಾರೆ. ಇನ್ನು ಹೆಚ್ಚಿಗೆ ತಗೋಬನ್ನಿ ಅಂತ. ಬೇರೆ ಬೆಳೆಯನ್ನ ಮಾತಾಡೋದವ್ರೆ ಕುಂಬಳ, ಅದೇ ಯಾವಾಗ ಹಾಕ್ತೀರಿ, ಎಷ್ಟು ಜಮೀನಿಗೆ ಹಾಕ್ತಾರೆ ಕುಂಬಳ ಸರ್? ಈಗಲೂ 1.5 ಎಕರೆಗೆ ಹಾಕಿದ್ದೀನಿ, ಅದಕ್ಕೆ ಫಸ್ಟ್ ಈಗ ಟೊಮಾಟೆ ಹಾಕಿದೆ, ಇನ್ನೊಂದು ಕಡೆಗೆ 1,000 ಹೂಕೋಸ್ ನಟ್ಟಿದೆ, ಅದು ಎಲ್ಲ ತಗೊಂಡು ಇನ್ನು ಕೆಳಕ್ಕೆ ಗಿದ್ದಾರಕ್ಕೆ ಈಗ ಹಸುಗೆ ಅಂದ್ಬಿಟ್ಟು ಹುಳಗಳು ಕಮ್ಮಿ ಆಗಲಿ ಅಂದ್ಬಿಟ್ಟು ಅಲ್ಜೋಳ ಹಾಕಿದ್ದೀನಿ ಸುತ್ತ. ಏನು ಹುಳ ಕಡಿಮೆ ಆಗಲಿ ಅಂತ? ಈ ಕೊರೆಯ ಹುಳ ಬೀಳ್ದಂಗೆ ಇವು ಜಮೀನಿಗೆ ಕುಂಬಳ ತರಕಾರಿ ಬೆಳೆಗಳಿಗೆ ಹುಳಗಳು ಜಾಸ್ತಿ ಬೀಳ್ತಾ ಇರ್ತವೆಲ್ಲ ಸರ್, ಊಜಿ ಗಿಜಿ ಈ ಥರದವೆಲ್ಲ ಏನು ಬೀಳ್ದಂಗೆ ಬಿದ್ದರೆ ಅಲ್ಲಿ ಫಸ್ಟ್ ಬಿದ್ದರೆ ಫಸ್ಟ್ ಅಲ್ಲಿ ಔಷಧಿ ಹೊಡ್ಕೊಂಡ್ರೆ ಎಲ್ಲ ಕಂಟ್ರೋಲ್ ಆಗುತ್ತೆ ಅಂದ್ಬಿಟ್ಟು, ಹಂಗೆ ದನಿಗೂ ಹೋದಂಗೆ ಹೋಯ್ತದೆ ಇದಕ್ಕೂ ಹೋದಂಗೆ ಆಯ್ತಂತ ಅದು ಹಾಕಿದ್ದೀನಿ. ಜೋಳ ಹಾಕಿದ್ರೆ ಹುಳ ಕಂಟ್ರೋಲ್ ಬರ್ತದಾ? ಜೋಳ ಹಾಕುದ್ರೆ ಸರ್ ಹುಳ ಅಂದ್ರೆ ಸುತ್ತ ಹಾಕಿರ್ತೀನಿ ಅಷ್ಟೇ, ನಾನು ಫಸ್ಟ್ ಅಲ್ಲಿಗೆ ಬರೋದಲ್ಲ ಕೊರಿಯಕ್ಕೆ, ಆಗ ಹತ್ತು ಕೊಡ್ಕೊಂಡಾಗ ಇತ್ತಿಗೆ ಅಷ್ಟು ಬಿರ್ನೆ ಬರಲ್ಲ, ತರಕಾರಿಗಳಿಗೆ ಬರಲ್ಲ ಅಂತ ಬರಲ್ಲ ಅಂತ. ಒಂದು ಜೈವಿಕ ಬೇಲಿ ತರ ಮಾಡ್ಕೊಂತಿದ್ರೆ ಅದೆಲ್ಲ ನಮಗೆ ಈಗ ಇದು ಹತ್ತಿ ಬೆಳೆಗಳ ಹೇಳಿದ್ರು ಸರ್, ಆಮೇಲೆ ಇಲ್ಲಿ ಟ್ರೈನಿಂಗ್ ಬಂದು ಹೇಳಿದ್ರು ಮೀಟಿಂಗ್ ಅಲ್ಲಿ ಎಲ್ಲ ಇಲ್ಲಿ ಟ್ರೈನಿಂಗ್ ಕೊಟ್ಟವ್ರು ಟ್ರೈನಿಂಗ್ ಕೃಷಿ ಇಲಾಖೆಯವ್ರು ಸರ್ ಸಂಪರ್ಕ ಕೇಂದ್ರ ಅಲ್ಲಿಂದ ಬಂದ ಮೇಲೆ ತೋಟಗಾರಿಕೆಯವರು ಕೃಷಿ ಇಲಾಖೆಯವರು ಎಲ್ಲ ಬಂದು ಇಲ್ಲಿ ಬಂದಿದ್ರು ಸರ್, ಅದು ಎಲ್ಲ ಸರ್ಟಿಫಿಕೇಟ್ ಎಲ್ಲ ಕೊಟ್ಟಿರೋದೇ ಕೊಟ್ಟರು ಕೊಟ್ಟರು ಸರ್. ಆಗಲೇ ನಮ್ಗೆ ಗೊತ್ತಿದ್ದು ಹಿಂಗಿಂಗೆಂತ ನಮ್ಗೆ ಏನು ಗೊತ್ತಿಲ್ಲ, ಎಲ್ಲ ನಮ್ಮ ತಂದೆಯವ್ರು ಮಾಡ್ತಿರೋ ಅಷ್ಟು ನಮ್ಗೆ ಆಗ ಇದ್ರ ದಿನ ಎಲ್ಲ ಏನು ಇತ್ತಿಲ್ಲ ಸರ್. ಆಗ ನಾನೇನು ಓದಕ್ಕೆ ಹೋಯ್ತಿದ್ಯೋ ಆಗ ಅದೆಲ್ಲ ಮಿಕ್ಕಿದಾಗೆಲ್ಲ ನಮ್ಮ ತಂದೆ ಬೆಳೀತಿದ್ದು ಕಡಲೆಕಾಯಿ ಇವು ಎಲ್ಲ. ಈಗ ಸರ್ ಬೋರ್ ನೀರು ಬಂದ ಮೇಲೆ ತರಕಾರಿ ಅಂತ ಮಾಡ್ತಾ ಇದೀವಿ ಸರ್. ಜೊತೆಗೆ ನಿಮ್ಗೆ ಈ ತರ ಮಾರ್ಗದರ್ಶನ ಸಿಕ್ಕಿರೋದ್ರಿಂದ ಹೌದು ಸರ್ ಎಷ್ಟು ನಿಮ್ಗೆ ಅನುಕೂಲ ಆಗಿಲ್ಲ. ಇಲ್ಲ ಸರ್ ನಾನು ಹೋದಾಗ್ಲೂ ಆಮೇಲೆ ಇಲ್ಲಿ ಬರ್ತೀವಿ ಮಾರ್ಕೆಟ್ಗೆ ಹೋಗ್ತಿದ್ರಲ್ಲ, ಈಗ ಅಲ್ಲಿಗೆ 12 ತರ ತರ್ತಾರಲ್ಲ, ಅವ್ರಿಗೂ ಒಂದು ಏನೋ ಒಂದು ಕೇಳ್ತೀನಿ, ಅವರು ನಮ್ಗೆ ಕೇಳ್ತಾರೆ ಅಣ್ಣ ನೀವು ಹಿಂಗೆ ಮಾಡಿದಿರಿ ಏನು ಹಿಂಗೆ ಹಿಂಗೆ ಅಂತ ಅಂತ ಹೇಳಿದಾಗ ಅವರು ನಮ್ಗೆ ಒಂದು ದಾರಿ ತೋರಿಸ್ತಾರೆ, ಈ ಥರ ಮಾಡಪ್ಪ ಹಿಂಗೆ ಮಾಡಪ್ಪ ಅಂತ ಎಲ್ಲ ಹೇಳ್ತಾರೆ. ಅವರೇ ಹೊಸಿ ಹೇಳಿದ್ದು ನಮಗೆ, ಆಮೇಲೆ ಅವರೇಕಾಯಿಗೂ ಪಟಾಸು ಹಾಕಿ ತೂಕ ಬರ್ತದೆ ಅಂತ ಅವ್ರು ಹೇಳ್ದಂಗೆ ಹಾಕಿದೆ. ಅವರೇಕಾಯಿ ಹಂಗೆ ಒಳ್ಳೆ ತೂಕನು ಹಾಕಿದ್ರೆ ಅವರೇಕಾಯಿ ಈಗಲ್ಲ, ಈ ವರ್ಷ ಹಾಕಿತ್ತಿಲ್ಲ ಸರ್, ಹೋದ ವರ್ಷ ಅವರೇಕಾಯನ್ನು ಹಾಕ್ತೀನಿ. ಅವರೇನು ಬೆಳಿತೀವಿ, ಅವರೇ ನಾವೇ ಹಾಕ್ತೀವಿ. ಅದೇ ವರ್ಷಕ್ಕೊಂದು ಬೆಳೆ ತಗೋತೀರಿ, ಅದು ಎಷ್ಟಕ್ಕೆ ಹಾಕ್ತೀರಿ ಅದು ಎಷ್ಟು ಎಕರೆ ಸರ್? ಅದು ಒಂದು ಒಂದೂವರೆ ಎಕರೆ 2 ಎಕರೆ ಹೊಗೆ ಸೊಪ್ಪಿನ ತಗೊಂಡಿರ್ತೀವಿ ಅದಕ್ಕೆ ಹಾಕ್ತಿದ್ದು ಹೊಗೆ ಸೊಪ್ಪು ಕಿತ್ತಮೇಲೆ ಇದು ಹಾಕ್ತೀವಿ ಸರ್. ಅಂದ್ರೆ ಯಾವ ಬೆಳೆ ನೀವು ಬಿಟ್ಟಿದಾಗಾರೆ? ಎಲ್ಲ ಬೆಳೆನು ಹಾಕಿದ್ದೀನಿ ಸರ್. ಎಲ್ಲ ಬೆಳೆನು ಹಾಕಿದ್ರೆ ಈಗೆಲ್ಲ ನನ್ ನೀರು ನೀರಾವರಿ ಮಾಡ್ಕೊಂಡ್ಮೇಲೆ ತೆಂಗು ಹಾಕ್ತೆ ಅಡಿಕೆ ಹಾಕ್ತೆ ಅಂತ ಹೇಳ್ತಾರೆ, ನೀವು ಅದ್ ಹೇಳಿ ಇರೋಲ್ಲ. ಇಲ್ಲ ಸರ್ ಹಾಕಿದ್ದೀನಿ ತೆಂಗು, ನಾವು ಈಗ ಹೇಳಕ್ ಆಯ್ತದೆ ನೋಡಿ, ತೆಂಗು ಅದಾದ್ಮೇಲೆ ತೆಂಗು ಈಗ 2 ವರ್ಷ ಆಗದೆ, ಆದ್ರ ಮೇಲೆ ಬಂದ್ರೆ 3 ವರ್ಷ ಅದು 1.5 ಎಕರೆ ಹಾಕಿದ್ದೀನಿ ಸರ್. 1.5 ಎಕರೆ ಎಷ್ಟು ಹಾಕಿದರೆ? ಒಂದು 70 ಸಸಿ ಸರ್, 30 ಅಡಿಯಿಂದ 30 ಅಡಿ. 70 ಸಸಿ ಹಾಕಿದರೆ ಯಾಕೆ ಪೂರ್ತಿ ಇಡೀ ಜಮೀನು ಮಾಡ್ಬೇಕು ಅನಿಸ್ತಿಲ್ವಾ? ಮಾಡ್ಬೇಕು ಅನಿಸ್ತು ಸರ್, ಆಗಿನ ಬೆಳೆ ಬೆಳೆಯಕ್ಕಾಗಲ್ಲ ಇನ್ನು. ಇದೇ ಸಾಲ್ತದೆ ಅಂತಲ್ಲ, ಸಾಕಾಗದಿಲ್ಲ ಅಂದ್ರೆ ಏನಲ್ಲ, ಆಮೇಲೆ ನೆಕ್ಸ್ಟ್ಗೆ ನಾವು ಹೊಗೆ ಸೊಪ್ಪು ಬೆಳಿಬೇಕು, ಇದು ಬೆಳಿಬೇಕಲ್ಲ ಸರ್ ತರಕಾರಿ ಅಲ್ಲವ. ಇದರಲ್ಲಿ ಹಂಗೇನಾರು ಇನ್ನು ನೆಕ್ಸ್ಟ್ ಇನ್ನೊಂದು ವರ್ಷ ಆಯ್ತದೆ, ಹಂಗೇನಾರು ಇದ್ರೆ ಕುಂಬಳ ಗಿಂಬಳ ಬೆಳ್ಕೋಬೋದು ಅಷ್ಟು ಬಿಟ್ಟರೆ ಸರ್ ಬೇರೆ ಆರಂಭ ಬೆಳೆಯೋಕ್ಕಾಗಲ್ಲ ಇನ್ನು. ಗಿಡ ಬೆಳೆಯೋಕ್ಕಾದಾಗ ಆರು ಗಿರು ಎಲ್ಲ ಟ್ಯಾಕ್ಟ್ರಿ ಎಲ್ಲ ಹೋಗಕ್ಕಾಗಲ್ಲ, ಬರೀ ಅಂದ್ಬಿಟ್ಟು ಅಷ್ಟೇ ಸಾಕೊಂಡು ಮಾಡಿರೋದು ಸರ್. ಬೇರೆ ಇನ್ನೇನು ತರಕಾರಿ ಬೆಳಿತೀರಿ? ಬಳ್ಳಿ ತರಕಾರಿಗಳು ಬೆಳೆಯೋದ್ವಾ? ಆಗಲ ಸೌತೆಕಾಯಿ ತರೋದು? ಇಲ್ಲ ಸರ್ ಆಗಲ ಸೌತೆಕಾಯಿ ನಾನು ಹಾಕಿಲ್ಲ ಸರ್. ಯಾಕೆ ಇಲ್ಲ? ಅದು ಹಾಕ್ಬೇಕು ಅಂತಂದ್ರೆ ಸರ್ ನಾವು ಏನಿದ್ರು ನನಗೆ ಇದು ಸಣ್ಣ 2 ಸಾವಿರ 1 ಸಾವಿರ ಹಂಗೆಲ್ಲ ಹಾಕಲ್ಲ ಸರ್. ಏನೇ ಒಂದು ಮಾಡಿದ್ರು, ಈಗ ನಾನು ಕೋಸ್ ಹಾಕೋರು 20-25 ಸಾವಿರ ಹಂಗೆ ನಡೋದು ಈಗ ಅಂದ್ಬಿಟ್ಟು ನಮ್ಗೆ ಅದು ಮಾಡಲ್ಲ. ಬೆಂಡೆ ಹಾಕಿದ್ದೆ ಸರ್, ಬೆಂಡೆನು ಹಾಕಿದ್ದೆ, ಮೆಣಸಿನ್ಕಾಯಿನೂ ಹಾಕಿದ್ದೆ. ಆಗ ಮೆಣಸಿನ್ಕಾಯಿ ರೋಗ ಬಿದ್ದುಬಿಡ್ತು, ಅದು ಅದಕ್ಕಾಗಿ ಬಿಟ್ಬಿಟ್ಟೆ ಸರ್. ಅದು ಬಿಟ್ಬಿಟ್ಟೆ ಇಲ್ಲ ಕಿತ್ತು ಅದ ಬೆಳೆಯದೇ ಬಿಟ್ಬಿಟ್ಟೆ ಇನ್ನು ಅಂತ ಹಾಕದ್ ಬಿಟ್ಬಿಟ್ಟೆ ಅಂತ ಸರ್. ಇದಕ್ಕೂ ಹಂಗೆ ಆಗುತ್ತಪ್ಪ, ಹೂಕೋಸ್ಗೂ ಹಾಗೆ ಆಗುತ್ತೆ. ಆದ್ರೆ ಸರ್ ಹೂಕೋಸು ಕಮ್ಮಿ ಇದ್ರು ಇದ್ರಲ್ಲಿ ಅದೇನಾರ ಐತೆ, ಅದು ರೈಟ್ ಒಳ್ಳೆ ಬಂದ್ಬಿಡು, ಅದು ಕೀಳ ಕಾಳುಗಳು ಜಾಸ್ತಿ ಬೇಕು, ಟೈಮಲ್ಲಿ ಆಳ್ಗಳು ಸಿಕ್ಕಲ್ಲ. ಇದು ಅಂದ್ರೆ ನಾವೇ ಕಡ್ದ್ಬಿಡ್ತೀವಿ, ಈಗ ಕಡ್ಬಿಟ್ಟು ಲಾಸ್ಟ್ಗೆ ನಾವಾರು ಮೂಟೆ ಮಾಡ್ತಾ ಇರ್ತೀವಿ ಸರ್, ಅದ ಹಂಗಾಗಲ್ಲ. ಈಗ ಇಷ್ಟೆಲ್ಲ ಕೆಲಸನ ಈಗ ಮಾಡ್ತಿದ್ದೀನಿ ಅಂತ ಇರಲ್ಲ, ಒಬ್ಬರೇ ಮಾಡಕ್ಕಾಯ್ತದ? ಇಲ್ಲ ಸರ್, ನಾನು ಆದಷ್ಟು ಒಬ್ಬ ಮಾಡ್ತೀನಿ. ಇನ್ನೇನಾರು ಜಾಸ್ತಿ ಎಮರ್ಜೆನ್ಸಿ ಕೆಲಸ ಅಂದಾಗ ಆಳ್ಗಳು ಕರ್ಕತೀನಿ. ಸಿಗ್ತಾರೆ ನಿಮ್ಮೂರಲ್ಲಿ? ಹೌದು ಸರ್ ಸಿಗ್ತಾರೆ. ಇನ್ನೇನು ಬೆಳೆಗಳನ್ನ ನೀವು ಮಾಡ್ತೀರಿ ಹೇಳಿ? ಹೊಗೆ ಸೊಪ್ಪು. ಹೊಗೆ ಸೊಪ್ಪು ಮೇನ್ ಹೊಗೆ ಸೊಪ್ಪೆ ಸರ್. ಎಷ್ಟು ಎಕರೆ ಮಾಡ್ತೀರಿ ಸರ್? ನಾವು 2 ಎಕರೆ ಮಾಡ್ತೀನಿ ಸರ್. ಅಂದ್ರೆ ಈ ತರಕಾರಿ ಬೆಳೆದ ಅಲ್ದನೆ ಬೇರೆ ಬೇರೆ ಹೊಗೆ ಸೊಪ್ಪನ್ನ ಯಾವಾಗ ಒಂದೇ ಬೆಳೆ ಈಗ ಸರ್ ಇದ್ದಾಗ ಮಾಡ್ಬಿಡ್ತೀರಿ? ಮಳೆ ಇದ್ದಾಗ ಇಲ್ಲಾಂದ್ರೆ ಈಗೇನಿಲ್ಲ, ಅಲ್ಲೇ ಗೂದಿತೀವಿ. ಈ ಒಂದು ವಾರ ಆಗಿದೆ, ಇದು ಒಂದು ತಿಂಗಳಿಗೆ ಈಗ ಬರುತ್ತೆ ಟ್ರೈಗೆ. ಅಲ್ಲ ಈ ಮಳೆ ಬೆಳೆದಕ್ಕೆ ಮುಂಚೆ ರೆಡಿ ಮಾಡ್ಕೊಬಿಡ್ತೀರಾ? ನಿಮ್ಗೆ ನೀರಾವರಿ ಇದೆಯಲ್ಲ. ನೀರಾವರಿ ಇದೆ ಸರ್, ಈಗೆಲ್ಲ ಈಗೆಲ್ಲ ಆಯ್ತು ಕೋಸಿ. ಇನ್ನೊಂದು ವಾರ ಸರ್ ಇದಾದ್ಮೇಲೆ ಹೊಡ್ಸ್ಕೊಂಡು ಹೊಗೆ ಒಳಗಲ್ಲೆಲ್ಲ ಉಳಿಸಿ ಬಿಟ್ಟಿರ್ತೀನಿ ನಿಮ್ಗೆ ಗೊಬ್ಬರ ಇರ್ಬಿಟ್ಟು. ಆಮೇಲೆ ಫೈರ್ ಬತ್ತು ಅಂದಾಗ 1 ತಿಂಗಳಿಂದ 20-25 ದಿನಕ್ಕೆ ಸರ್ ಇದು ಟ್ರೈ ಮಾಡಿಸ್ತೀವಿ. ಅದಾದ 20 ದಿನಕ್ಕೆ ಮಾಡಿಬಿಟ್ಟು ಆಮೇಲೆ ನಾಟಿ ಮಾಡ್ತೀವಿ ಸರ್. ಮೇ ಫಸ್ಟಿಂದ ಮೇ ಎಂಡ್ ಒಳಗೆ ನಡ್ತೀವಿ ಸರ್. ನಾಟಿ ಮಾಡ್ತೀರಿ ಆದ್ರೆ ಮಳೆ ಬೀಳಲಿಲ್ಲ ಅಂದ್ರೆ ನಿಮ್ ಬೋರಿಂದ ಮಾಡ್ಕೊಂಡು ಬೋರಿಂದ ಮಳೆ ಬಿದ್ರೆ ಅನುಕೂಲ? ಅನುಕೂಲ ಸರ್. ರೇವಣ್ಣ ಅವರೇ, ಈಗ ನಿಮ್ಮ ಕೃಷಿ ಜಮೀನಿಗೆ ನಾನು ಕೊಟ್ಟಿಗೆ ಗೊಬ್ಬರ ಎಲ್ಲ ಹಾಕ್ತೀನಿ ಅಂತ ಹೇಳ್ತಾ ಇದ್ರೆ ಚೆನ್ನಾಗಿ ಕೊಡಬೇಕು ಅಂತ, ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕಂದ್ರೆ ರಾಸುಗಳು ಇರಬೇಕು, ಎಷ್ಟು ರಾಸು ಇದಾವೆ? ಅದು ಕರಾವನವ ಅಥವಾ ಕೇವಲ ಉಳುಮೆಗೆ ಮಾತ್ರ ಇಟ್ಕೊಂಡಿದ್ರೆ ಹೇಗೆ? ಇಲ್ಲ ಕರಾವನದು ಉಳುಮೆದು ಸೇರಿ ಸರ್ 3 ಹಸು ಇರೋದು, ಸಾಲದಿಲ್ಲ ಅಂದ್ರೆ ಇನ್ನು ಬೇರೆ ಇರ್ತವ ಗೊಬ್ಬರ ತಗೊಳ್ತೀನಿ ನಾನು. ಯಾವ ಹಸುಗಳು? HF HF 1 ಇನ್ನು ಹುಳ ಸೈಡ್ ನಾಟಿ ಹಸುಗಳು ಹುಳಕ್ಕೋಸ್ಕರ ಇಟ್ಕೊಂಡಿರೋದು. ಹಸುಗಳು ಅಂದ್ರೆ ಹೊಸ್ಗಳ ಹೋರ್ಗಳ? ಓವರ್ಗಳೆಲ್ಲ ಹಚ್ಕೊಳ್ಳೋದ್ರೆ ಉಳ್ತೀರಿ. ಏನಾವ್ ತೆನೆ ಆಗಲ್ವಾ? ತೆನೆ ಆಗುತ್ತೆ ಸರ್, ಈಟ್ ಕೇಕ್ ಕೊಡ್ಸಿಲ್ಲ ನಾವು. ಹೌದಾ? ಅದ್ರ ಉಳೋದ್ ಬಿಟ್ಬಿಟ್ಟವು ಅಂತ. ಕರಾವನ್ನ ಹಸು ಅಂದ್ರೆ ಅದು ಎಷ್ಟು ಹಾಲು ಕೊಡುತ್ತೆ? 5-6 ಲೀಟರ್ ಕೊಡುತ್ತೆ ಸರ್. 5-6 ಲೀಟರ್ ಕೊಡುತ್ತೆ ಪ್ರತಿದಿನ ಅಂದ್ರೆ ಒಂದು ಹೊತ್ತಿಗೆ, ಬೆಳಿಗ್ಗೆ ಒಂದು ಹೊತ್ತು, ಸಂಜೆ ಒಂದು ಹೊತ್ತು. ಈಗ ಅದರಿಂದ ಯಾಕೆ ಜಾಸ್ತಿ ಮಾಡ್ಕೋಬೋದಲ್ಲ ಹೈನುಗಾರಿಕೆನ, ಹಸು ಸಾಕಾಣಿಕೆನ? ಈಗ ಸರ್ ಅದು ಹೈನುಗಾರಿಕೆನ ಮಾಡ್ಕೋಬಹುದು, ಇಲ್ಲ ಅಂತೇನಲ್ಲ, ಅದರಿಂದೆಲ್ಲ ಅದೇ ಇದೆ. ಇಲ್ಲಿ ನಾವು ತರಕಾರಿ ಹೊಗೆ ಸೊಪ್ಪು ಅನ್ನುವಾಗ ಮಾಡ್ತೀವಲ್ಲ ಸರ್, ಆಗ ಆ ಟೈಮಲ್ಲಿ ಅದು ಮಾಡಕ್ ಆಗಲ್ಲ ನನಗೆ. ಇನ್ನು ಸೊಪ್ಪು ಬೇಯಿಸ್ಬೇಕು, ನೈಟು ಎಲ್ಲ ನಿದ್ದೆ ಗಿಡಬೇಕಲ್ಲ ಸರ್, ಆಗ ಹೆವಿ ಕೆಲಸ ಇರುತ್ತೆ ಅಂದ್ಬಿಟ್ಟು ಸಾಕಿಷ್ಟೆ ಅಂತ ಮನ್ಪೂರ್ತಿ ಮಾಡಿದ್ದೀನಿ ಸರ್. ಇನ್ನು ಬೇರೆ ಏನು ನಿಮ್ಮ ಜಮೀನಲ್ಲಿ ತೋಟಗಾರಿಕೆ ಬೆಳೆ ಆಗ್ಬೋದು ಅಥವಾ ಈ ರೀತಿ ಏನೋ ನಿಮಗೆ ದುಡಿಮೆ ಮಾಡೋವಂಥ ಶಕ್ತಿ ಇರೋದ್ರಿಂದ ದಿನ ತರಕಾರಿ ಅದು ಇದು ದಿನ ದುಡಿಮೆ ಮಾಡ್ತೀರಿ, ತರಕಾರಿ ಬೆಳೆಗಳನ್ನು ಮಾಡ್ತಾ ಇದ್ದಾರೆ. ಕೆಲವರು ನನಗೆ ಕೆಲಸ ಮಾಡೋಕ್ಕಾಗಲ್ಲ ದಿನ ಅಲ್ಲವೆ, ಅದಕ್ಕೆ ತೋಟ ಮಾಡಿಬಿಡ್ತೀವಿ, ಅದು ಯಾವತ್ತೂ ಒಂದಿನ ಕೆಲಸ ಮಾಡ್ಕೊಳ್ಳೋದು ಅಂತ ಹೇಳ್ತಾರೆ. ಈ ರೀತಿಯ ನಿಮ್ಮ ಜಮೀನನ್ನು ತೋಟ ಮಾಡಬೇಕು ಅಂತ ಅನಿಸಿದ್ವಾ? ಅನಿಸದೆ ಸರ್, ಆಮೇಲೆ ಅದು ಒಂದು ಫಸ್ಟು ಅನಿಸ್ತು ನನಗೆ ಆದಷ್ಟು, ಯಾಕೆಂದ್ರೆ ಎಲ್ಲ ತೋಟನೇ ಮಾಡಿಬಿಟ್ರೆ ಇನ್ನು ಜಮೀನಲ್ಲಿ ಏನು ಬೆಳೆಯೋಕ್ಕಾಗಲ್ಲ, ಸುಮ್ಮನೆ ಅವೆಲ್ಲ ಸರಿ ಇರಲಿಲ್ಲ. ಜಮೀನಲ್ಲಿ ಬೆಳೆಯೋಕ್ಕಾರು ಬೇಕು ತರಕಾರಿಗೆಲ್ಲ, ಸಕ್ಕಿರೋ ದುಡ್ಕೊಂಡು ಆಮೇಲೆ ಮಿಕ್ಕಿದ ಏನೋ ನೋಡೋಕ್ಕಾಯ್ತದೆ. ಆಮೇಲೆ ಇನ್ನು ಮಿಕ್ಕಿದವ್ರಿಗೆ ಈಗ ಬೇರೆತ್ತಾಗ ಏನೇನೋ ಒಂದು ನಾವು ಕಾಲು ಕಡ್ಡಿನೇ ಆಗಲಿ ಇನ್ನೊಂದೇ ಆಗಲಿ ಇನ್ನೊಬ್ರಿಗೆ ನಾವು ಕೇಳೋಕ್ಕಾಗೋಕ್ಕಾಗದ ಇರಲಿ ಅಂದ್ಬಿಟ್ಟು ನಾವು ಬಿಟ್ಕೊಂಡಿದ್ದೀವಿ ಸರ್. ಮನೆಯಲ್ಲಿ ನೀವು, ನಿಮ್ಮ ಮನೆಯವರು, ನಿಮ್ಮ ತಾಯಿ? ನಮ್ಮ ತಾಯಿ, ನಮ್ಮ ಮಿಸ್ಸಸ್, ನಮ್ಮ 2 ಮಕ್ಕಳು. ಮಕ್ಕಳು ಹೇಳು, ಏನು ಮಾಡ್ತಾ ಇದ್ದಾರೆ? ಸರ್ ಒಬ್ಬ 8ನೇ ಕ್ಲಾಸ್ ಓದ್ತಾ ಇದ್ದಾರೆ, ಒಬ್ಬರು 5ನೇ ಕ್ಲಾಸ್ ಓದ್ತಾರೆ ಮಗಳು. ನಮ್ಮ ಮನೆಯವರು ಡೈರಿ ಅಧ್ಯಕ್ಷರು, ಅವರು 2nd year PUC ಓದಿದ್ದಾರೆ. ಕೆಸ್ತೂರು, ಕ್ಯಾನರಾ ತಾಲೂಕು ಕೆಸ್ತೂರು. ಎಲ್ಲ ಒಟ್ಟಿನಲ್ಲಿ ನೀವು ಇಡೀ ಕುಟುಂಬ ಸೇರಿ ಕೃಷಿಯನ್ನ ನಿರ್ವಹಿಸ್ತಾ ಇರೋದ್ರಿಂದ ಸದ್ಯಕ್ಕೆ ಅದು ಸುಖಮಯವಾಗಿ ನಡೀತಾ ಇದೆ. ನಡೀತಾ ಇದೆ ಸರ್, ಏನೂ ಇಲ್ಲ. ಒಂದು ಟೈಮ್ ಏನೋ ಲಾಸ್ ಆಗುತ್ತೆ, ಅದೇನಿಲ್ಲ, ಆದ್ರೆ ಎಲ್ಲ ಆಯ್ತಾ ಐತೆ ನಮ್ಗೆ ಸರ್, ಏನಿಲ್ಲ. ಸಾಮಾನ್ಯವಾಗಿ ತರಕಾರಿ ಬೆಳೆಯೋರ ಹತ್ರ ಒಂದು ಯಾವಾಗ್ಲೂ ಒಂದು ಮಾತು ಇರುತ್ತೆ, ಹೇಳಿ ಸರ್, ತರಕಾರಿ ನಷ್ಟ, ಯಾಕೆ ಅಂದ್ರೆ ಸರಿಯಾಗಿ ನಾವು ತಗೊಂಡೋ ಟೈಮ್ಗೆ ರೇಟ್ ಸಿಗಾಕಿಲ್ಲ ಮಾರ್ಕೆಟಲ್ಲಿ, ಅದಕ್ಕೆ ಸೊನ್ನೆ ಬೆಳೆಯೋದು ವ್ಯರ್ಥ ಅಂತ. ನಿಮ್ಮ ಇಷ್ಟು ದಿನ ನೀವು ತರಕಾರಿ ಬೆಳೆದಿದ್ದೀರಿ, ಬೇರೆ ಬೇರೆ ರೀತಿಯಾದ ಬೆಳೆಗಳನ್ನು, ವಾಣಿಜ್ಯ ಬೆಳೆಗಳನ್ನು ಬೆಳೆದಿದ್ದೀರಿ, ನಿಮ್ಮ ಮಾತೇನು ಅದಕ್ಕೆ? ಸರ್ ಅದು ವ್ಯರ್ಥ ಅಂತ ಅಂದರೆ ಸರ್, ಪದಾರ್ಥ ಒಂದು ಚೆಂದಾಗಿದ್ದು ತಗೊಂಡು ಹೋದಾಗ ನಮಗೂ ಸಿಗುತ್ತೆ, ಅದು ಬಿಟ್ಬಿಟ್ಟು ನಾವು ಅರ್ಧ ಕೊಳ್ತೋಗಿರೋದು ಅರ್ಧ ಚೆಂದಾಗಿಲ್ಲದ ತಗೊಂಡು ಹೋದ್ರೆ ಯಾವಾಗ ತಗೊಂಡ್ರು ವ್ಯರ್ಥನೇ ಸರ್ ಅದು. ಅಲ್ಲ, ಮತ್ತೆ ಮಾರುಕಟ್ಟೆಯಲ್ಲಿ ರೇಟೇ ಬಿದ್ದೋಯ್ತು, ನಮ್ಮ ಬೆಲೆ, ನಮ್ಮ ವಸ್ತು ಬೆಲೆನೇ ಇಲ್ಲ ಅಂತ ಹೇಳ್ತಾರಲ್ಲ, ಅವರು ಬಿದ್ದೋದಾಗ ಸರ್ ಮಾತ್ರ ರೇಟ್ ಬಿದ್ದೋಯ್ತು ಅಂತ ಹೇಳ್ತಾರೆ, ರೇಟ್ ಇದ್ದಾಗ ಮಾತ್ರ ರೈತರುಗಳು ಹೇಳಲ್ಲ. ನಾವು ರೈತರೇ, ಆದ್ರೆ ಅದ ಹೇಳಾರ? ಅದ ಹೇಳಿಕ್ಕಿಲ್ಲ. ಈಗ ಟೊಮೊಟೊ ಆಗ 100 ರೂಪಾಯಿ ಕೆಜಿ ಆಗಿತ್ತು, ಆಗ ರೇಟ್ ಬಿದ್ದೋಯ್ತು ಅಂತ ಹೇಳಿಕ್ಕಿಲ್ಲ, ರೇಟ್ ಸಿಕ್ತು ಅಂತ ಹೇಳ್ತಾರೆ, ಆಗ ಹೇಳಲ್ಲ. ಬಿದ್ದೋದಾಗ ಹೇಳ್ತಾರೆ, ಒಂದ್ಸಲ ಬಿದ್ದೇ ಬೀಳ್ತದೆ, ಬಿಲ್ದಂಗೆ ಇರ್ತದೆ, ಅದೇನು ಮಾಡಕ್ ಆಗಲ್ಲ. ಈ ಒಂದ್ಸರಿ ಬಿದ್ದಾಗ ರೇಟ್ ಅದಾಗ ಗುರ್ಕೋಬೇಕಷ್ಟೇ. ಹೌದು ಸರ್. ನಿಮ್ಗೆ ಆತರ ರೇಟ್ ಪೂರ್ತಿ ಬಿದ್ದೋಯ್ತು, ನನಗೆ ನಷ್ಟ ಆಯ್ತು ಅಂತ ಅನುಭವ ಬಂದಿದೆಯಾ? ಅನುಭವ ಬಂದಿದ್ರು ಸರ್ ನನಗೆ, ಅದಕ್ಕೆ ಅದಕ್ಕೆ ಮಿಕ್ಸ್ ಬೆಳೆ ಮಾಡಿರ್ತೀನಿ ನಾನು. ಈಗ ಕುಂಬಳ, ಈ ಕೋಸು ಇದು ಅಂತ, ಈಗ ನಮ್ದು ಟೊಮೊಟೊ ಮಾಮೂಲಿ ಮಾಡಿದ ಖರ್ಚಾಯ್ತು ಸರ್, ಕೋಸು ಎತ್ಕೋತು ಸರ್ 26 ರೂಪಾಯಿಂದ 30 ರೂಪಾಯಿ ಹೋಯ್ತು. ಆದ್ರಿಂದ ನಾನು ಒಂದೇ ಬೆಲೆ ಹಾಕಲ್ಲ, ನಾನು 3-4 ಬೆಲೆ ಹಾಕಿರ್ತೀನಿ. ಒಟ್ಟಿನಲ್ಲಿ ನಿಮ್ಗೆ ಒಂದ್ ಬೆಳೆ ನಷ್ಟ ಆದ್ರೆ ಇನ್ನೊಂದ್ ಬೆಳೆ ಕೈಗೆತ್ತಿ ಮಿಶ್ರ ಬೆಳೆ ಮಾಡ್ತೀರಿ ಮಾಡ್ತೀರಿ, ಇವೆಲ್ಲಾನು ಒಟ್ಟಿಗೆ 2 ಎಕರೆಗೂ ಟೊಮೆಟೋನ ಹಾಕಿದವರು ಮಾತ್ರ ಆತರ ಹೇಳ್ತಾರೆ. ಅವರು ಒಂದೇ ಸಲ ಸರ್ ನಾವೀಗ ಕುದುರೆ ಮೇಲೆ ಹೋಗ್ಬೇಕು ಅಂತ ಹೋಯ್ತಾರೆ, ಕುದುರೆ ಮೇಲೆ ಎಷ್ಟು ದಿನ ಗಂಟು ಹೋಗ್ ನಾವು ಒಂದಿನ ಎಡಗ್ಲೇಬೇಕು. ಅದು ಈಗ ನಮ್ ವಯಸ್ಸಿರೋ ಗಂಟ ಜೋರಾಗಿ ಓಡ್ತೀವಿ, ವಯಸ್ಸಾದ್ಮೇಲೆ ಮುತ್ಕೊಳ್ ಆದ್ಮೇಲೆ ಓಡಿ ಸರ್ ಅಂದ್ರೆ ಓಡಕ್ ಆಗಲ್ಲ. ಹೌದಾ ಸರ್. ನೀವು ಒಳ್ಳೆ ರೇಟ್ ಸಿಗ್ತಾ ಇತ್ತಲ್ಲ ಹೂಕೋಸ್ಗೆ, ಇಡೀ 2 ಎಕರೆಗೂ ಯಾಕೆ ಹೂಕೋಸ್ನೇ ಹಾಕ್ಬಾರ್ದು ಅಂತ ಕೇಳೋಣ ಅಂತಿದ್ದೆ, ಅಂದ್ರೆ ನೀವೇ ಉತ್ತರ ಕೊಟ್ಟಿದ್ದೀರಿ. ಹೌದು ಸರ್, ಈಗ ಆಸೆ ಮನ್ಸಂಗೆ ಇದ್ದೇ ಇರ್ತದೆ, ಈಗ ಒಂದು 1,000 ಸಿಕ್ಕಿರೋ ಇನ್ನೊಂದು 2,000 ಸಿಕ್ಕಿರೋ ಆಯ್ತು ಅಂತ ಆಸೆ ಮನ್ಸಂಗೆ ಇದ್ದೇ ಇರ್ತದೆ. ನಮ್ಗೆ ಎಷ್ಟು ಆಸೆ ಇರ್ತದೋ ಅಷ್ಟೇ ಮಾಡಕ್ ಹೋಗ್ಬೇಕು, ಅತಿ ಆಸೆ ಮಾಡಕ್ ಹೋದ್ರೆ ಗತಿ ಕೆಡೆ ಆಗದು ಸರ್. ಅಂದ್ರೆ ಒಟ್ಟಿನಲ್ಲಿ ಎಲ್ಲಾ ವಿಧದ ತರಕಾರಿಗಳು ಹಾಕ್ತೀನಿ ಸರ್. ಮಿಶ್ರ ಬೆಳೆಯನ್ನ ಮಾಡಿದ್ರೆ ಒಂದು ಕೈ ಕೊಟ್ರೆ ಒಂದು, ಇದು ಕೃಷಿ ಪದ್ಧತಿ. ಹೌದು ಸರ್. ಕೃಷಿಕಾದವನು ಈಗ ನಮ್ಗೆ ಅತ್ತಿ ಅವರು ಇದು ಹೇಳಿದ್ರಲ್ಲ, ಕೊಟ್ಟಿದ್ದು ಟ್ರೈನಿಂಗು, ಈಗ ನಾವು ಆ ತರ ಮಾಡೋದು ಸರ್. ನಾನು ಯಾವ್ದೇ ಒಂದೇ ಬೆಳೆ ಹಾಕಲ್ಲ. ಅವ್ರು ಯಾರು ಜನನು ಹೇಳಿದ್ರು, ಏ ರೈಟ್ ಇತ್ತಲ್ಲ ಒಂದು 5 ಎಕರೆ ಒಂದು 4 ಎಕರೆಗೂ ನಟ್ಬಿಡಿದೆ ಅಂದ್ರು. ನಮ್ಗೆ ಅದು ಬೇಡಪ್ಪ, ನಮ್ಗೆ ಆಸೆ ಇದ್ದಷ್ಟೇ ಸಾಕು ಅಂದ್ಬಿಟ್ಟು 1,000 ಸಸಿ ನಡ್ತೀನಿ ನನ್ನ ಬ್ಯಾಚ ಹಂಗೆ ನಡ್ಕೊಂಡಿದ್ದೀನಿ ಸರ್ ಅಷ್ಟೇ. ಎಲ್ಲ ರೈತರಿಗೂ ಇದೇ ಮಾತು ಹೇಳ್ತೀರಾ? ಹೌದು ಸರ್, ನಾನು ಇದೇ ಮಾತು ಹೇಳೋದು. ನಮ್ಮ ರೈತರುಗಳಿಗೂ ಹೇಳೋದು ಅಷ್ಟೇ, ನಮ್ಮ ಹೆಣ್ಕೋಟ್ ಮಾವದಿಗೂ ಹೇಳೋದು ಅಷ್ಟೇ, ನಮ್ಮ ಸೋದರ ಮಾವದಿಗೂ ಹೇಳೋದು ಅಷ್ಟೇ. ಒಳ್ಳೆ ಮಾತು, ಒಳ್ಳೇದು ರೇವಣ್ಣ ಅವರೇ. ಇದುವರೆಗೆ ನಿಮ್ಮ ತರಕಾರಿ ಬೆಳೆಯದು ಹೆಚ್ಚಾಗಿ ನಿಮ್ಮ ಜೀವನದ ಅನುಭವಗಳನ್ನ, ಕೃಷಿ ಜೀವನದ ಅನುಭವಗಳನ್ನ ಚೆನ್ನಾಗಿ ಹಂಚಿಕೊಂಡಿದ್ದೀರಿ. ಯಾರಾದರೂ ನಮ್ಮ ರೈತ ಬಾಂಧವರು ನಿಮಗೆ ಕರೆ ಮಾಡಿ ನಿಮ್ಮ ಈ ಕೃಷಿ ಅನುಭವವನ್ನು ಕೇಳಬೇಕು ಅಂತ ಹೇಳಿದ್ರೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಒಂದು ಮೂರು ಬಾರಿ ಹೇಳಿ. 8147087199 8147087199 ಕನ್ನಡದಲ್ಲೊಮ್ಮೆ ನಿಧಾನವಾಗಿ ಹೇಳಿ. 81 47 07 99 ಧನ್ಯವಾದಗಳು ರೇವಣ್ಣ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ತರಕಾರಿ ಬೆಳೆಯ ಅನುಭವ ಕುರಿತು ಹುಣಸೂರು ತಾಲೂಕು ಗಾವಡಗೆರೆಯ ಕೃಷಿಕ ರೇವಣ್ಣ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ ಸಿ ಹೇಮಕುಮಾರ್. ರೈತ ಬಾಂಧವರೇ, ಈಗ ಒಂದು ವಾಣಿಜ್ಯ ಜಾಹೀರಾತು. ಇನ್ 10 ನಿಮಿಷದಲ್ಲಿ ಮೂವಿ ಶುರು ಆಗತ್ತೆ. ಈ ಸಲನೂ ಮೂವಿ ಸ್ಟಾರ್ಟಿಂಗ್ ಗೆ ಮಿಸ್. 5 ನಿಮಿಷದಲ್ಲಿ ನಿನ್ನ ಮಾಲ್ ಹತ್ರ ಡ್ರಾಪ್ ಮಾಡ್ಬಿಡ್ತೀನಿ, ನೋಡ್ತಾ ಇರು. ಅಯ್ಯೋ, ಇದೇನು ಸಿಟಿಲಿ ಇಷ್ಟು ಸ್ಪೀಡ್ ಆಗಿ ಕಾರ್ ಓಡಿಸ್ತೀಯಾ? ಏಯ್, ಬಸ್ ಇದೆ ಮುಂದೆ. ಅಯ್ಯೋ, ಲೆಫ್ಟ್ ಇಂದ ಹೋಗ್ಬೇಡ, ನಿಧಾನ ನಿಧಾನ. ನೀ ಸುಮ್ನೆ ಕುತ್ಕೋ, ಡೋಂಟ್ ವರಿ. ಈಗ ನೋಡು ಹೇಗ್ ಓವರ್ಟೇಕ್ ಮಾಡ್ತೀನಿ ಆ ಬಸ್ನ ಅಂತ. ಅತಿ ವೇಗ ಅಪಘಾತಕ್ಕೆ ಕಾರಣ. ವಾಹನಗಳನ್ನು ಎಡಭಾಗದಿಂದ ಓವರ್ಟೇಕ್ ಮಾಡದಿರಿ. ಮರೆಯದೆ ಇಂಡಿಕೇಟರ್ ಬಳಸಿ. ಕನ್ನಡಿಯ ಮೂಲಕ ಬೇರೆ ವಾಹನಗಳು ಮುನ್ನುಗ್ಗುತ್ತಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ರಸ್ತೆ ನಿಯಮಗಳನ್ನು ಪಾಲಿಸಿ, ಸುರಕ್ಷತೆಯಿಂದ ವಾಹನ ಚಲಾಯಿಸಿ. ಪ್ರಕಟಣೆ ಆಯುಕ್ತರು, ಸಾರಿಗೆ ಮತ್ತು ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ರೈತ ಬಾಂಧವರೇ, ಈಗ ಕೇಳೋಣ ಕೃಷಿ ಲೋಕ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆ, ಕೇಂದ್ರ ರೇಷ್ಮೆ ಮಂಡಳಿ, ಜವಳಿ ಸಚಿವಾಲಯ, ಭಾರತ ಸರ್ಕಾರ ಮೈಸೂರು ಮತ್ತು ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯ ಸಹಯೋಗದೊಂದಿಗೆ ರೇಷ್ಮೆ ಕೃಷಿ ಮೇಳವನ್ನು ಇದೇ ತಿಂಗಳ 3ನೇ ತಾರೀಖಿನಂದು ಶುಕ್ರವಾರ ಬೆಳಗ್ಗೆ 10:30 ಮಂಡ್ಯದ ಸುಭಾಷ್ ನಗರದಲ್ಲಿರುವ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಏರ್ಪಾಡು ಮಾಡಲಾಗಿದೆ. ಈ ರೇಷ್ಮೆ ಕೃಷಿ ಮೇಳದಲ್ಲಿ ರೇಷ್ಮೆ ಕೃಷಿಗೆ ಸಂಬಂಧಿಸಿದ ರೇಷ್ಮೆ ಕೃಷಿ ವಸ್ತು ಪ್ರದರ್ಶನ, ತಂತ್ರಜ್ಞಾನಗಳು, ಕಿರು ಪುಸ್ತಕಗಳು ಮತ್ತು ಕಿರು ಹೊತ್ತಿಗೆಗಳನ್ನು ಬಿಡುಗಡೆ ಮಾಡಲಾಗುತ್ತದೆ. ರೈತರು ಹಾಗೂ ವಿಜ್ಞಾನಿಗಳ ಸಂವಾದವನ್ನು ಕೂಡ ಏರ್ಪಾಡು ಮಾಡಲಾಗಿದೆ. ರೇಷ್ಮೆ ಕೃಷಿಯಲ್ಲಿ ಉತ್ತಮ ಸಾಧನೆ ಮಾಡಿದ ರೈತರಿಗೆ ಪ್ರಶಸ್ತಿಗಳನ್ನು ನೀಡಿ ಸನ್ಮಾನಿಸಲಾಗುವುದು. ಆಸಕ್ತ ರೈತರು ಈ ರೇಷ್ಮೆ ಕೃಷಿ ಮೇಳದ ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ಮರೆಯದಿರಿ, ಇದೇ ತಿಂಗಳ 3ನೇ ತಾರೀಖಿನಂದು ಬೆಳಗ್ಗೆ 10:30 ಮಂಡ್ಯದ ಸುಭಾಷ್ ನಗರದಲ್ಲಿರುವ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ರೇಷ್ಮೆ ಕೃಷಿ ಮೇಳವನ್ನು ಆಯೋಜಿಸಲಾಗಿದೆ. ಜೀವನ ಶೈಲಿಯ ಪ್ರತಿಯೊಂದರಲ್ಲಿಯೂ ಸುಧಾರಣೆ ಆಗ್ತಾ ಇದೆ. ಹಾಗೆಯೇ ಕೃಷಿ ಕಸುಬಿನಲ್ಲೂ ಕೂಡ ಸಾಂಪ್ರದಾಯಿಕ ಕೃಷಿ ಚಟುವಟಿಕೆ ಈಗ ಕಡಿಮೆ ಆಗ್ತಾ ಇದೆ. ಈಗೀಗ ಸುಧಾರಿತ ಪದ್ಧತಿಯನ್ನೇ ಅನುಸರಿಸೋದ್ರತ್ತ ಕೃಷಿಕರು ಹೆಜ್ಜೆ ಇಡ್ತಾ ಇದ್ದಾರೆ. ಕಾರಣ, ಕೂಲಿ ಕಾರ್ಮಿಕರ ಸಮಸ್ಯೆ, ಸಕಾಲದಲ್ಲಿ ಮಳೆ ಬೀಳದೇ ಇರೋದು, ಕೊಯ್ಲಿನ ಸಮಯದಲ್ಲಿ ಅಕಾಲಿಕ ಮಳೆ ಸುರಿಯೋದು, ಸಮಯಕ್ಕೆ ಸರಿಯಾಗಿ ಗದ್ದೆಯ ನಾಟಿ ಕೆಲಸಗಳನ್ನ ಮಾಡಿಸಲು ಸಾಧ್ಯ ಆಗದೇ ಇರೋದು, ಇನ್ನೂ ಅನೇಕ ಕಾರಣಗಳಿಂದ ಮಲೆನಾಡಿನಲ್ಲೂ ಕೂಡ ಗದ್ದೆಯ ಪ್ರದೇಶವನ್ನ ತೋಟವಾಗಿ ಪರಿವರ್ತಿಸುವತ್ತ ಅಲ್ಲಿನ ಕೃಷಿಕರು ಆಸಕ್ತಿ ಹೊಂದುತ್ತಾ ಇದ್ದಾರೆ. ಕೆಲವರು ಭತ್ತ ಬೆಳೆಯುವ ಯೋಗ್ಯ ಕೃಷಿ ಭೂಮಿಯನ್ನು ಪಾಳು ಬಿಟ್ಟಿದ್ದು ಕೂಡ ಉಂಟು. ಮಲೆನಾಡಿನ ಪ್ರದೇಶದಲ್ಲಿ ಅಲ್ಲಲ್ಲಿನ ಕೆಲವು ಕೃಷಿಕರು ಹೈಟೆಕ್ ವಿಧಾನಕ್ಕೆ ಮಾರು ಹೋಗದೆ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಸಾವಯವದಲ್ಲಿಯೇ ಭತ್ತದ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಅಂತಹ ಕೃಷಿಕರಲ್ಲಿ ಒಬ್ಬರು ಯಲ್ಲಾಪುರ ತಾಲೂಕಿನ ಚವತ್ತಿ ಸಮೀಪದ ಹೊಸ್ಮನೆಯ ನಿವಾಸಿ ಕಮಲಾಕರ ಹೆಗಡೆ. ಇವರು ಅಡಿಕೆ ಕೃಷಿ ಜೊತೆಗೆ ಭತ್ತದ ಕೃಷಿ ಕೂಡ ಮಾಡ್ತಾ ಇದ್ದಾರೆ. 8 ವರ್ಷಗಳಿಂದ ನಿರಂತರವಾಗಿ ಒಂದೇ ಜಾತಿಯ ಭತ್ತವನ್ನು ಬೆಳೀತಾ ಇದ್ದಾರೆ. ಪ್ರತಿ ವರ್ಷ ಒಂದೇ ಪ್ರಮಾಣದಲ್ಲಿ ಇಳುವರಿನ ಪಡಿತಾ ಇದ್ದಾರೆ. ಇವರು ಬೆಳೆದಿರೋದು ಮೈಸೂರು ಮಲ್ಲಿಗೆ ಭತ್ತವನ್ನು. ಇದನ್ನು ಸಾಂಪ್ರದಾಯಿಕ ಪದ್ಧತಿಯಲ್ಲೇ ಬಿತ್ತಿ 22 ದಿನಕ್ಕೆ ಕಿತ್ತು ನಾಟಿ ಮಾಡಿದ್ರು ಇಡೀ ಗದ್ದೆಯ ಬಯಲಿಗೆ 3 ಕ್ವಿಂಟಾಲ್ ಎರೆಹುಳ ಗೊಬ್ಬರವನ್ನ ನೀಡಿದರೆ, ನಂತರ ಪ್ರತಿ 22 ದಿನಗಳಿಗೆ 1 ಸಾರಿಯಂತೆ 3 ಬಾರಿ ಎಕರೆಗೆ 100 ಲೀಟರ್ ಜೀವಾಮೃತವನ್ನು ನೀಡಿ ಭತ್ತವನ್ನು ಪೋಷಣೆ ಮಾಡಿದರೆ. ಏಡಿ ಹಾಗೂ ಇಲಿಯ ಕಾಟ ವಿಪರೀತ ಇರೋದ್ರಿಂದ ಬೇವಿನ ಎಣ್ಣೆಯನ್ನ ನಾಟಿ ಮಾಡಿದ ಪ್ರದೇಶಕ್ಕಲ್ಲದೆ ಬದುಗಳ ಭಾಗಕ್ಕೂ ಸಿಂಪರಣೆ ಮಾಡಿದರೆ ಇದರಿಂದ ಏಡಿ ಹಾಗೂ ಇಲಿಯ ಕಾಟ ತಪ್ಪಿದ್ಯಂತೆ. 5.5 ತಿಂಗಳಿನ ಬೆಳೆಯಾದ ಮೈಸೂರು ಮಲ್ಲಿಗೆ ಪ್ರತಿ ವರ್ಷ ಇವರಿಗೆ ಸುಮಾರು 57 ಚೀಲ ಅಂದರೆ 43 ಕ್ವಿಂಟಾಲ್ನಷ್ಟು ಇಳುವರಿ ಕೊಡ್ತಾ ಇದೆ. ಪ್ರತಿ ವರ್ಷ ಕೂಲಿ ದರ ಏರ್ತಾ ಇರೋದ್ರಿಂದ ನಾಟಿಗಾಗಿ ಸ್ವಲ್ಪ ಖರ್ಚು ಹೆಚ್ಚಾಗ್ತಾ ಇದೆ, ಮತ್ತು ಕೊಯ್ಲಿನ ಸಮಯದಲ್ಲೂ ಕೂಡ ಸ್ವಲ್ಪ ಹಣ ಹೆಚ್ಚು ಖರ್ಚಾಗುತ್ತೆ. ಆದರೆ ಹುಲ್ಲಿನ ದರ ಏರಿರೋದ್ರಿಂದ ಹುಲ್ಲಿನಲ್ಲೂ ಕೂಡ ಲಾಭ ಬರುತ್ತೆ, ಮನೆಗೆ ಭತ್ತ ಆಗುತ್ತೆ, ಜೊತೆಗೆ ಅದನ್ನು ಮಾರೋದ್ರಿಂದ ಸಾವಯವ ಭತ್ತ ಆಗಿರೋದ್ರಿಂದ ಅದರಲ್ಲೂ ಕೂಡ ನನಗೆ ಲಾಭ ಬರ್ತಾ ಇದೆ. ಭತ್ತ ಬೆಳೆಯೋದ್ರಿಂದ ನಷ್ಟ ಖಂಡಿತ ಇಲ್ಲ ಅಂತ ಹೇಳ್ತಾರೆ ಕಮಲಾಕರ ಹೆಗಡೆ.